ಕೋಲಾರ ತಾಲೂಕು ಮುಳ್ವಾಡ್ ಗ್ರಾಮದ ಪ್ರಗತಿಪರ ರೈತರಾದ ಬಸವರಾಜ್ ಪಾರ್ಗುಂಡಪ್ಪ ಸಿದ್ದಾಪುರ ಅವರು. ಇವತ್ತಿನ ಕಾರ್ಯಕ್ರಮಕ್ಕೆ ಬಸವರಾಜ್ ಅವರಿಗೆ ಸ್ವಾಗತ. ನಮಸ್ಕಾರ. ನಮಸ್ತೆ ಸರ್. ಬಸವರಾಜ್ ಅವರೇ, ನೀವು ಬಿಎಸ್ಸಿ ಹಾರ್ಟಿಕಲ್ಚರ್ ಮಾಡಿದ್ದೀರಾ. ಹಾರ್ಟಿಕಲ್ಚರ್ ಮಾಡಿ ಕೃಷಿಗೆ ಯಾಕೆ ಬಂದ್ರಿ? ಸರ್, ನಾನು ತೋಟಗಾರಿಕಾ ಡಿಗ್ರಿ ಮುಗಿದ ನಂತರ ಫಸ್ಟ್ 1 ಇಯರ್ ನಾನು ಕೆಡಿಲಾ ಟಿಶ್ಯೂ ಕಲ್ಚರ್ ಬನಾನಾ ಪ್ರೊಡಕ್ಷನ್ ಕಂಪನಿಯಲ್ಲಿ ಜಾಬ್ ಮಾಡಿದೆ ಸರ್, 1 ಇಯರ್. ಆಮೇಲೆ ನನಗೆ ಬೇರೆ ಕಂಪನಿದು ಒಂದು ಆಫರ್ ಬಂತು, ರಿಲಯನ್ಸ್ ಕಂಪನಿದು. ಆಮೇಲೆ ರಿಲಯನ್ಸ್ ಅಲ್ಲಿ ಒಂದು 5 ವರ್ಷ ಜಾಬ್ ಮಾಡಿದೆ ಸರ್ ನಾನು, ಅಪ್ ಟು 2014 ಅಂದ್ರೆ 2014ರವರೆಗೆ ನಾನು ಅಲ್ಲಿ ಜಾಬ್ ಮಾಡಿದೆ ಸರ್, ರಿಲಯನ್ಸ್ ಅಲ್ಲಿ. ಒಳ್ಳೆ ಸ್ಯಾಲರಿ ಇತ್ತು ನನಗೆ. ಆಮೇಲೆ ನಮ್ಮ ಉತ್ತರ ಕರ್ನಾಟಕದ ಹೆಡ್ ಅಂತಿದ್ದೆ ಸರ್ ನಾನು. ಆಮೇಲೆ ರಿಲಯನ್ಸ್ ದವರು ಏನ್ ಮಾಡಿದ್ರು, ನನಗೆ ಒಂದು ಪ್ರಮೋಷನ್ ಮಾಡಿ ಬೇರೆ ಸ್ಟೇಟ್ಗೆ ವರ್ಗಾವಣೆ ಮಾಡಿದ್ರು. ಅದುವಾಗ ನನಗೆ ಏನಿಸ್ತು, ನಮ್ಮ ಊರು ಆಮೇಲೆ ಇಲ್ಲಿರುವಂತ ನಮ್ಮೆಲ್ಲ ಒಂದು ಮನೆ ಆಮೇಲೆ ಎಲ್ಲ ಫ್ಯಾಮಿಲಿ ಬಿಟ್ಟು ಯಾಕೆ ಸುಮ್ಮನೆ ಆ ಕಡೆ ಎಲ್ಲ ಹೋಗಿ ದುಡಿದು ಮಾಡಬೇಕು, ಇಲ್ಲೇ ಇದ್ಕೊಂಡು ಏನಾದರೂ ಒಂದು ಸಾಧನೆ ಮಾಡಬೇಕು, ಏನಾದರೂ ಒಂದು ಜನರಿಗೆ ನನ್ನ ಗುರುತು ಮಾಡ್ಕೋಬೇಕು ಅನ್ನೋ ಒಂದು ಭಾವನೆ ಇಟ್ಕೊಂಡು ಇಲ್ಲೇ ಜಮೀನು ಪರ್ಚೇಸ್ ಮಾಡಿದ್ದೇವೆ ಸರ್. ನಾವು ಒಂದು 12 ಎಕರೆ ಜಮೀನು ತಗೊಂಡಿದ್ದೇವೆ ಸರ್. 12 ಎಕರೆ ಜಮೀನು ಒಟ್ಟೊಟ್ಟಿಗೆ ತಗೊಂಡಿಲ್ಲ ಸರ್, 4 ಎಕರೆ ಒಮ್ಮೆ 4 ಎಕರೆ ಒಮ್ಮೆ 4 ಎಕರೆ ಒಮ್ಮೆ ಹಿಂಗೆ ತಗೊಂಡಿದ್ದೆ ಸರ್. ಅಲ್ಲೇ ಎಲ್ಲ ಒಂದೇ ಕಡೆ ಇದೆ ಸರ್. ಅದು ಹೆಂಗಂದ್ರೆ ಸರ್, ಅಲ್ಲೇ ಎಲ್ಲ ಸಂಬಂಧಿಕರು, ಅವ್ರ ಅಣ್ಣ ತಮ್ಮ ಜಮೀನು 4 ಎಕರೆ ತಗೊಂಡಿದ್ದೆ ಸರ್. ನಾವು ತಗೊಂಡು ಫಸ್ಟ್ಗೆ ಏನ್ ಮಾಡಿದ್ದೆ ಸರ್, ಅದೇ ರಿಲಯನ್ಸ್ ಅಲ್ಲೇ ಏನು ಜಾಬ್ ಮಾಡ್ತಿದ್ದಲ್ಲ ಟಿಶ್ಯೂ ಕಲ್ಚರ್ ಫೀಲ್ಡ್ ನಲ್ಲಿ, ನಾನೇನ್ ಮಾಡಿದೆ, ಸ್ವಂತ ನಂದೇ ಆದಂತ ಒಂದು ನರ್ಸರಿ ಸ್ಟಾರ್ಟ್ ಮಾಡಿದೆ. 1/2 ಎಕರ್ ನರ್ಸರಿ ಸ್ಟಾರ್ಟ್ ಮಾಡಿ ಆಮೇಲೆ ತೋಟಗಾರಿಕೆ ಇಲಾಖೆಯಿಂದ ಅದಕ್ಕೆ ಒಂದು ಸಹಾಯಧನನು ತಗೊಂಡೆ. ಆಮೇಲೆ ಬನಾನಾ ಪ್ಲಾಂಟ್ಸ್ ನಾನು ಉತ್ತರ ಕರ್ನಾಟಕದಲ್ಲಿ ಎಲ್ಲಾ ಡಿಸ್ಟಿಕ್ ಕಳಿಸಿದ್ದೀನಿ ಸರ್. ನಾನು ಗುಲ್ಬರ್ಗ, ರಾಯಚೂರು, ಕೊಪ್ಪಳ, ಗದಗ, ಬಿಜಾಪುರ, ಬೆಳಗಾವಿ, ಬಾಗಲಕೋಟು, ಆಮೇಲೆ ಇಲ್ಲಿ ನಾನು ಮಹಾರಾಷ್ಟ್ರ ಬಾರ್ಡರ್ ಕಳಿಸಿದ್ದೀನಿ ಸರ್. ಅಕ್ಕಲಕೋಟು, ಅಕ್ಲೂಜು, ಆಮೇಲೆ ಉಸ್ಮಾನಾಬಾದು, ಪಂಡರ್ಪುರ, ಸೋಲಾಪುರ, ಇಲ್ಲೆಲ್ಲ ಪ್ಲಾಂಟ್ಸ್ ಕಳಿಸಿದ್ದೀನಿ ಸರ್. ರೈತರ ಜೊತೆ ಬಹಳ ಒಂದು ಬಾಂಧವ್ಯ ಇತ್ತು ಸರ್. ಆಮೇಲೆ ನಾನು ರೈತರ ಫೀಲ್ಡ್ಗೆಲ್ಲ ಹೋಗಿದ್ನಲ್ಲ ಸರ್, ನೋಡ್ತಿದ್ದೆ ನಾನು. ಬರೀ ಈಗ ಇದೊಂಥರ ಜಸ್ಟ್ ಬಿಸ್ನೆಸ್ ಆಯ್ತು, ಇದರಲ್ಲಿ ಏನಾದರೂ ಒಂದು ಸಾಧನೆ ಮಾಡ್ಬೇಕಲ್ಲ ನಾವು, ನಮ್ದು ಒಂದು ಏನಾದರೂ ಒಂದು ತೋಟ ಐತಿ ಅಂತ ತೋರಿಸ್ಕೋಬೇಕಲ್ಲ ಅನ್ನೋ ಭಾವನೆ ಇಟ್ಕೊಂಡು ನಾವು ಜಮೀನ್ ಪರ್ಚೇಸ್ ಮಾಡಿ ಅಲ್ಲೇ ನಾನು ಏನ್ ಮಾಡಿದೆ ಸರ್, ಬನಾನಾ ಪ್ಲಾಂಟೇಷನ್ ಮಾಡಿದೆ. ಆಮೇಲೆ ಲಿಂಬಿ ಪ್ಲಾಂಟೇಷನ್ ಮಾಡಿದೆ. ಆಮೇಲೆ ಇನ್ನೊಂದು ಏನ್ ಮಾಡಿದೀನಿ ಅಂದ್ರೆ ಸರ್, ನನ್ನ ಲ್ಯಾಂಡ್ ಸರೌಂಡೆಡ್ ಎಲ್ಲ ಮ್ಯಾಂಗೋ, ಸಪೋಟಾ, ಆಮೇಲೆ ಗಾವಾ, ಎಲ್ಲ ತರ ಫ್ರೂಟ್ ಕ್ರಾಪ್ ಹಾಕಿದ್ದೀನಿ ಸರ್. ನಾನು ಮಾವಿನ ಸಸಿಯಲ್ಲಿ ಸರ್ 9 ತಳಿ ಮಾವಿನ ಹಾಕಿದ್ದೀನಿ ಸರ್. ಆಮೇಲೆ ಚಿಕ್ಕೂರಲ್ಲಿ ಒಂದು 4 ವೆರೈಟಿ ಹಾಕಿದ್ದೀನಿ ಸರ್. ಆಮೇಲೆ ಪೇರ್ಲದಲ್ಲಿ ಒಂದು 4 ವೆರೈಟಿ ಹಾಕಿದ್ದೀನಿ ಸರ್. ಆಮೇಲೆ ಬಳಲ್ಕಾಯಿ ಅಂತ ಬರ್ತಲ್ಲ ಸರ್, ಅದು ಇದೆ ಸರ್. ಆಮೇಲೆ ಬೆಟ್ಟದ ನೆಲ್ಲಿ ಇದೆ ಎಲ್ಲಾ ತರ. ಇಂತ ಫುಡ್ ಕ್ರಾಪ್ಸ್ ನನ್ನ ಲ್ಯಾಂಡ್ ಅಲ್ಲಿ ಇಲ್ಲ ಅನ್ನಂಗಿಲ್ಲ ಸರ್, ಎಲ್ಲಾ ತರ ಲ್ಯಾಂಡ್ ಮಾಡಿದ್ದೀನಿ ಸರ್. ಆಮೇಲೆ ಮುಂದೆ ಏನ್ ಮಾಡಿದೆ ಸರ್, ಸ್ವಲ್ಪ ಗ್ರೇಪ್ ಮಾಡ್ಬೇಕನ್ನಿಸ್ತು. ಅದಕ್ಕ ಒಂದು 8 ಎಕರೆ ದ್ರಾಕ್ಷಿ ಮಾಡಿದ್ದೀನಿ ಸರ್. ದ್ರಾಕ್ಷಿ ಮಾಡಿದ್ಮ್ಯಾಗ ನನಗೇನಿಸ್ ಸರ್, ನಮ್ಮ ಏರಿಯಾದಲ್ಲಿ ಸುತ್ತಮುತ್ತಲು ಮಿನಿಮಮ್ ಒಂದು 2,500-3,000 ಎಕರೆ ಗ್ರೇಪ್ಸ್ ಇದೆ ಸರ್. ಒಂದು ಸಂಸ್ಕರಣಾ ಘಟಕ ಮಾಡಬೇಕು. ಅದನ್ನ ನಮಗೆ ಸಜೆಷನ್ ಯಾರು ಕೊಟ್ಟರೆ ಅಂದ್ರೆ ನಮ್ಮ ತೋಟಗಾರಿಕೆ ಇಲಾಖೆಯವರು ಕೊಟ್ಟರು ಸರ್. ನಂದು ತೋಟಗಾರಿಕಾ ಪದವಿ ಅಲ್ಲಿ ಸರ್, ಅಲ್ಲೆಲ್ಲ ನಮ್ಮ ಗೆಳೆಯರು ಆಮೇಲೆ ನಮ್ಮ ಸೀನಿಯರ್ಸ್ ಎಲ್ಲ ಅದರ ಸರ್. ಅದಕ್ಕೆ ನೀನು ಮಾಡು ಒಳ್ಳೇದಾಗತ್ತ ಅಂತ ಅಂದ್ರೆ ಸರ್, ಅದಕ್ಕೆ ನಮ್ಮ ತೋಟಗಾರಿಕೆ ಇಲಾಖೆಯಲ್ಲಿ ಈ ಸದ್ಯ SADH ಅಂತ ಅದಾರ ಸರ್, CB ಪಾಟೀಲ್, ಅವರು ಸಜೆಷನ್ ಕೊಟ್ಟು ಸರ್. ಅವ್ರ ಜೊತೆಯಲ್ಲಿ ಮತ್ತೆ ಇನ್ನೊಬ್ರು ರವಿ ಪೊಲೀಸ್ ಪಾಟೀಲ್ ಅಂತ ಅದಾರ ಸರ್, ನಮ್ಮ ಸಹಪಾಠಿಗಳ ಸರ್. ಅವರೆಲ್ಲ ಸೇರ್ಕೊಂಡು ಸಜೆಷನ್ ಕೊಡೋಣ, ಅದನ್ನ ಒಣ ದ್ರಾಕ್ಷಿ ಸಂಸ್ಕರಣಾ ಘಟಕ ಮಾಡಿದೆ ಸರ್. ಅದು ಸಂಸ್ಕರಣಾ ಘಟಕ ಮಾಡಿದೆ ಸರ್. ಆಮೇಲೆ ನನ್ನ ತೋಟಗಾರಿಕೆ ಇಲಾಖೆಯಿಂದ ಒಂದು 15 ಲಕ್ಷ ಸಬ್ಸಿಡಿನೂ ಬಂತು ಸರ್ ನನಗೆ. ನಾನು ಸುಮಾರು 1 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಸರ್ ಅಲ್ಲಿ. ಆಮೇಲೆ ಅದು ಮಾಡಿದ ತಕ್ಷಣ ಎಲ್ಲ ಸುತ್ತಮುತ್ತ ರೈತರಿಗೆ ಅದೆಲ್ಲ ಅಲ್ಲಿ ಬರಕ್ಕೆ ಹೋಗಕ್ಕೆ ಸಂಸ್ಕರಣೆ ಮಾಡ್ಕೊಂಡು ಹೋಗಕ್ಕೂ ಬಹಳ ಅನುಕೂಲ ಆಯ್ತು ಸರ್ ಅದು. ಆಮೇಲೆ ನೆಕ್ಸ್ಟ್ ಏನ್ ಮಾಡಿದೆ ಸರ್, ನಂದು ದ್ರಾಕ್ಷಿನೇ ಇತ್ತಲ್ಲ ಸರ್, ಈ ನನ್ನ ದ್ರಾಕ್ಷಿನೂ ನಾನು ತಗೊಂಡು ಹೊರಗಡೆನೆ ಹೋಗ್ಬೇಕಲ್ಲ ಸರ್, ಅದು ಯಾಕೆ ಬೇಡ, ನನಗೂ ಅನುಕೂಲ ಆಗಿರ್ಬೇಕು, ನನ್ನಿಂದ ರೈತರಿಗೂ ಅನುಕೂಲ ಆಗಿರ್ಬೇಕು, ಆ ಇಂಟೆನ್ಷನ್ ಇಟ್ಕೊಂಡು ಅದು ಸಂಸ್ಕಾರ ಘಟಕ ಮಾಡಿದೆ ಸರ್. ಈ ಸದ್ಯ ಚೆನ್ನಾಗಿ ನಡೆದಿದೆ ಸರ್. ಆಮೇಲೆ ದ್ರಾಕ್ಷಿ ಸದ್ಯ ನಂದು 4ನೇ ವರ್ಷದ ಬೆಳೆ ಸರ್, ತುಂಬಾ ಚೆನ್ನಾಗಿ ಬಂದಿದೆ ಸರ್. ಈಗ ನೀವು ನರ್ಸರಿ ಒಂದು ತೆರೆದಿದ್ದೀರಾ, ಆ ನರ್ಸರಿನಲ್ಲಿ ಯಾವ್ಯಾವ ಸಸಿಗಳನ್ನ ಸರ್? ಓನ್ಲಿ ಟಿಶ್ಯೂ ಕಲ್ಚರ್ ಬನಾನಾ ಪ್ಲಾಂಟ್ ಸರ್. ಬರೀ ಬನಾನಾ? ಬನಾನಾ ಸರ್, ನಾವು ಬೇರೆ ಎಲ್ಲ ಫುಡ್ ಕ್ರಾಪ್ಸ್ ಎಲ್ಲ ಮಾಡಲ್ಲ ಸರ್, ಬನಾನಾನ ಒಂದೇ ಅದಕ್ಕೆ ಫೋಕಸ್ ಮಾಡಿದೀವಿ ಸರ್ ನಾವು, ಬನಾನಾ ಟಿಶ್ಯೂ ಕಲ್ಚರ್ ಪ್ಲಾಂಟ್ ಸರ್. ಅದರಲ್ಲಿ ವಿಶೇಷವಾಗಿ ಯಾವ್ದಾದ ತಳಿ ಇದೆಯಾ? ಇದು ಸರ್ G9, ಗ್ರ್ಯಾಂಡ್ 9 ಸರ್. G9 ಸರ್. G9 ಅಂದ್ರೆ ಅದು ನಿಮ್ಮ ಲೋಕಲ್ ತಳಿನ? ಇಲ್ಲ ಸರ್, ಇದು ಟಿಶ್ಯೂ ಕಲ್ಚರ್, ಇದು ಇಸ್ರೇಲ್ ಬೇಸ್ಡ್ ಸರ್. ಇದು ಬನಾನಾ G9 ಅಂದ್ರೆ ಸರ್, ಇದು ರಿಸರ್ಚ್ ಬಯೋಟೆಕ್ನಾಲಜಿ ಟಿಶ್ಯೂ ಕಲ್ಚರ್ ಪ್ಲಾಂಟ್ ಸರ್. ಇದು ಎಲ್ಲ ಬಯೋಟೆಕ್ನಾಲಜಿ ಅವರು ಇಸ್ರೇಲ್ ಇಂದ ಪರ್ಚೇಸ್ ಮಾಡ್ತಾರೆ ಸರ್. ಆಮೇಲೆ ಇತ್ತಿತ್ತಲಾಗಿ ಏನ್ ಮಾಡಕತ್ತಾರೆ ಸರ್, ಎಲ್ಲ ಬಯೋಟೆಕ್ನಾಲಜಿ ಅವರು ಈಗ ಯಾರಾದ್ರೂ ರೈತರು ತಗೊಂಬಂದು ಹಾಕಿರ್ತಾರಲ್ಲ ಸರ್, ಅದರೊಳಗಿರುವ ಒಳ್ಳೆ ಒಂದು ಇಳುವರಿ ಒಳ್ಳೆ ಫಲ ಕೊಟ್ಟಿರ್ತದಲ್ಲ ಸರ್, ಅದರಲ್ಲಿರುವಂತಹ ಸಕ್ಕರ್ಸ್ ಅದರ ಗಡ್ಡಿನೇ ತಕ್ಕೊದಕೊಂಡು ಟಿಶ್ಯೂ ಕಲ್ಚರ್ ಮಾಡ್ತಾರೆ ಸರ್. ಟಿಶ್ಯೂ ಕಲ್ಚರ್ ಅಂದ್ರೆ ಸರ್, ಒಂದು ಸ್ಮಾಲ್ ಪಾಟ್ಸ್, ಒಂದು ಸ್ಮಾಲ್ ಸ್ಪಾಟ್ಸ್ ಇಂದ ಸೋ ಮನಿ ಪ್ಲಾಂಟ್ಸ್ ರೆಡಿ ಮಾಡೋದು ಟಿಶ್ಯೂ ಕಲ್ಚರ್. ಹೌದು ಸರ್. ಈಗ ಅದರಲ್ಲಿ ಏನಾದರೂ ವಿಶೇಷತೆ ಇದೆಯಾ ಆ ತಳಿ? ಸರ್, ವಿಶೇಷ ಅಂದ್ರೆ ಸರ್ ಇಳುವರಿ ಜಾಸ್ತಿ ಬರುತ್ತೆ ಸರ್, ವೇಟ್ ಜಾಸ್ತಿ ಬರುತ್ತೆ. ಆಮೇಲೆ ಇದಕ್ಕಿಂತ ಒಂದಿಷ್ಟು ರೋಗ ರುಜಿನಗಳ ರೆಸಿಸ್ಟೆಂಟ್ ಪವರ್ ಇರುತ್ತೆ ಸರ್ ಆ ಪ್ಲಾಂಟ್ಸ್. ಸಿಹಿ ಅಂಶ ಸ್ವಲ್ಪ ಚೆನ್ನಾಗಿರುತ್ತೆ ಸರ್. ಯಾತರ ಐತೆ ನಮ್ಮ ಲೋಕಲ್ ತಳಿಗೆ ಸರ್? ಲೋಕಲ್ಗೆ ಅದಕ್ಕೆ ಬಹಳ ಡಿಫ್ರೆನ್ಸ್ ಸರ್, ಸೈಜ್ ಆಗಲಿ ಸೇಪ್ ಆಗಲಿ ಡಿಫ್ರೆನ್ಸ್ ಇರುತ್ತೆ ಸರ್. ಡಿಫ್ರೆನ್ಸ್ ಸರ್. ಸೊ ಇದು ಎಲ್ಲಾ ಕಡೆ ನೀವು ಸಪ್ಲೈ ಮಾಡಿ? ಸಪ್ಲೈ ಮಾಡಿ. ಈಗ ಇದಲ್ದೆ ನೀವು ಮೀನುಗಾರಿಕೆನು ಮಾಡ್ತಾ ಇದ್ದೀರಾ ಅಂತ? ಹೌದು ಸರ್. ಹೌದು ಸರ್. ಅದು ಏನ್ ಮಾಡಿದೀವಿ ಸರ್, ನಮ್ ತೋಟಕ್ಕೆ ಅನುಕೂಲಗೋಸ್ಕರ ಒಂದು 100x100 ಆಮೇಲೆ 20 ಫುಟ್ ಗುಮ್ಮ ಒಂದು ಇದು ಮಾಡಿದ್ದೀನಿ ಸರ್, ಹೊಂಡ ಮಾಡಿದ್ದೀನಿ ಸರ್. ಈ ಹೊಂಡ ಯಾಕೆ ಮಾಡಿದ್ದೀನಿ ಅಂದ್ರೆ ಸರ್, ಇವತ್ತು ಯಾವುದೇ ರೈತರಿಗಾಗಲಿ ನನ್ನೊಂದು ಸಜೆಷನ್ ಏನಂದ್ರೆ ಸರ್, ಬೋರ್ವೆಲ್ ನೀರು ಡೈರೆಕ್ಟ್ ಆಗಿ ನಾವು ಬೆಳೆ ಕೊಡಬಾರ್ದು ಸರ್, ಅದರಲ್ಲಿ ಯಾವುದೇ ರೀತಿಯ ಲವಣಾಂಶಗಳು ಇರಲ್ಲ. ನಾವು ನೀರು ಶೇಖರಣೆ ಮಾಡಿ, ಈಗ ಬಾವಿ ನೀರು ಬರ್ತೈತಿ ಸರ್, ಅದು ಶೇಖರಣೆ ಇರುತ್ತೆ ಸರ್. ಸೂರ್ಯನ ಕಿರಣದಲ್ಲಿ ಎಲ್ಲಾ ತರ ಲವಣಾಂಶಗಳು ಇರ್ತಾವ ಸರ್. ಆಮೇಲೆ ಬಿಸಿಲು ಮತ್ತು ಗಾಳಿಯಿಂದ ನಾವೇನದು ನೀರಿನ ಒಂದು ಬೆಳೆ ಕೊಡ್ತೇವಲ್ಲ ಸರ್, ನೈಸರ್ಗಿಕವಾಗಿ ಬೇಕಾಗಿರುವಂತ ಎಲ್ಲಾ ಸಿಗ್ತಾವ ಸರ್. ಅದಕ್ಕೆ ನಾ ಅದನ್ನ ಏನ್ ಮಾಡಿದೆ ಸರ್, ನಂದು 2 ಬೋರ್ ಅದಾವ ಸರ್, 12 ಎಕರೆಯಲ್ಲಿ 2 ಬೋರ್ ಅದಾವ. ಆ 2 ಬೋರ್ದಲ್ಲಿ ನಾನು ಒಂದು ಹೊಂಡ ಮಾಡ್ಕೊಂಡಿನಿ, ಆ ಬೋರಿನ ನೀರು ಹೊಂಡಕ್ಕೆ ಹಾಕೊಂಡು ಹೊಂಡದಿಂದ ಬೆಳೆಗಳ ಬಿಡ್ತೀನಿ ಸರ್. ಡೈರೆಕ್ಟ್ ಸರ್ ಹೊಂಡದಿಂದ ಹಾಕೊಂಡು ಬಿಡ್ತೀನಿ ಸರ್. ಅದಕ್ಕೆ ಹೊಂಡದಲ್ಲಿ ಏನ್ ಮಾಡಿದೀನಿ ಸರ್, ಮೀನು ಸಾಕಾಣಿಕೆ ಯಾಕೆ ಮಾಡಿದ್ದೀನಿ ಅಂದ್ರೆ ನೀರನು ಚೆನ್ನಾಗಿರುತ್ತೆ, ಆಮೇಲೆ ಹೊಂಡದಲ್ಲಿ ಇರುವಂತ ಮೀನುಗಳಿಂದ ನಾವು ಏನು ಪ್ಲಾಂಟ್ಸ್ ಏನ್ ನೀರು ಬಿಡ್ತೇವೆ ಸರ್, ನ್ಯೂಟ್ರಿಷನ್ ಸಪ್ಲೈ ಆಗುತ್ತೆ. ನ್ಯೂಟ್ರಿಷನ್ ಅದಕ್ಕಾಗಿ ಅದೊಂದು ಮೀನು ಸಾಕಾಣಿಕೆ ಇರಲಿ ಅಂತ ಮಾಡಿದ್ದೀನಿ ಸರ್. ಅಂದ್ರೆ ಅದು ಕಮರ್ಷಿಯಲ್ ಪರ್ಪಸ್ ಅಲ್ಲ? ಇಲ್ಲ ಸರ್, ಕಮರ್ಷಿಯಲ್ ಪರ್ಪಸ್ ಅಲ್ಲ ಸರ್. ನಾನು ಅದರಲ್ಲಿ ಸುಮಾರು 2000 ಮೀನ ಬಿಟ್ಟಿದ್ದೀನಿ ಸರ್, ಬಟ್ ನಾ ಅದನ್ನ ಕಮರ್ಷಿಯಲ್ ಆಗಿ ಯೂಸ್ ಮಾಡಲ್ಲ ಸರ್. ನಾನು ಅದರ ಲವಣಾಂಶಗಳಿಂದ ನಮ್ಮ ಪ್ಲಾಂಟ್ಸ್ ಗೆ ಬಹಳ ಒಂದು ಗ್ರೋತ್ ಆಗಲಿ, ಬೆಳವಣಿಗೆ ಆಗಲಿ, ಪ್ಲಾಂಟ್ಸ್ ಒಂದು ಅದರ ರೆಸಿಸ್ಟೆಂಟ್ ಪವರ್ ಆಗಲಿ ಬಹಳ ಚೆನ್ನಾಗಿ ಬರುತ್ತೆ ಸರ್. ಈಗ ನೀವೊಬ್ಬ ವಿದ್ಯಾವಂತ ರೈತನಾಗಿ ಈ ಒಂದು ಆಧುನಿಕ ಕೃಷಿ ಪದ್ಧತಿಗಳನ್ನ ಏನೇನು ಅಳವಡಿಸಿಕೊಂಡಿರಾ? ಸರ್, ಆಧುನಿಕ ಕೃಷಿ ಪದ್ಧತಿ ಅಂದ್ರೆ ಸರ್, ಈಗ ನಾವು ದ್ರಾಕ್ಷಿ ಸರ್, ದ್ರಾಕ್ಷಿಗೆ ನಾವು ಈಗೇನೋ ಒಂದು ಸ್ಪ್ರೇಯರ್ ಆಗಲಿ, ಆಮೇಲೆ ಡ್ರಿಪ್ ಇಂದ ಆಗಲಿ, ಆಮೇಲೆ ಅದಕ್ಕೆ ಬಿಡುವಂತ ಫರ್ಟಿಲೈಸರ್ ಆಗಲಿ, ಎಲ್ಲಾನು ನಾವು ಹೊಸ ಟೆಕ್ನಾಲಜಿ ಮಾಡಿದೀವಿ ಸರ್. ಈಗ ಒಂದು ಒಳ್ಳೆ ಒಳ್ಳೆ ಸ್ಪ್ರೇಯರ್ ಮಷಿನ್ ತಗೊಂಡಿದೀವಿ ಸರ್ ನಾವು. ಅಂದ್ರೆ ಈಗ ಲೋಕಲ್ ತಯಾರು ಮಾಡ್ತಾರೆ ಸರ್, ಅದಕ್ಕೆ ಏನಾಗುತ್ತೆ ಅಂದ್ರೆ ಸರ್, ಕೆಮಿಕಲ್ಸ್ ಜಾಸ್ತಿ ಹೋಗುತ್ತೆ, ಆಮೇಲೆ ನೀರುನು ಜಾಸ್ತಿ ಹೋಗುತ್ತೆ. ಇದು ಮಿತವಾಗಿ ಬೆಳೆಯುತ್ತೆ? ಹಾ, ಇದು ಬಹಳ ಮಿತವಾಗಿ ಬೆಳೆಯುತ್ತೆ ಸರ್. ಇದರಿಂದ ನಮ್ಗೆ ಏನಾಗುತ್ತೆ ಸರ್, ಟೈಮ್ ಸೇವಿಂಗ್, ಕೆಮಿಕಲ್ ಸೇವಿಂಗ್, ಆಮೇಲೆ ಒಳ್ಳೆ ಒಂದು ಸ್ಪ್ರೇಯಿಂಗ್ ಚೆನ್ನಾಗಾಗುತ್ತೆ ಸರ್. ಇದು ಸಿಂಪಲನೇ ಬಹಳ ಚೆನ್ನಾಗಿ. ಬಹುಶಃ ಸೀಕ್ರೆಟ್ ಏನಂದ್ರೆ, ಗಿಡಗಳಿಗೆ ಎಷ್ಟು ಪ್ರಮಾಣ ಬೇಕು ಎಷ್ಟು ಬೇಕೋ ಅಷ್ಟೇ ಹೋಗುತ್ತೆ ಸರ್. ಆಮೇಲೆ ಗಿಡಕ್ಕೆ ಯಾವ ರೀತಿ ಸ್ಪ್ರೇ ಮಾಡಬೇಕು, ತುಂತುರವಾಗಿ ಎಷ್ಟು ಹೋಗ್ಬೇಕು ಅಷ್ಟೇ ಹೋಗುತ್ತೆ ಸರ್. ಮತ್ತೆ ಆಮೇಲೆ ನಾನು ಇನ್ನೊಂದು ಏನ್ ಮಾಡಿದೀನಿ ಅಂದ್ರೆ ಸರ್, ವಾಟರ್ ಇದು ಕೊಡ್ತೇವಲ್ಲ ಸರ್, ಅದನ್ನ ಎಷ್ಟು ಟೈಮಿಂಗ್ ಕೊಡಬೇಕು, ಯಾವ ರೀತಿ ಕೊಡಬೇಕು, ಎಷ್ಟು ಕೊಡಬೇಕು, ಅದನ್ನಷ್ಟು ನಾನು ಅಲ್ಲೊಂದು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡಿದ್ದೀನಿ ಸರ್. ಒಬ್ರು ನಮ್ ಫ್ರೆಂಡ್ ಅದನ್ನ ಅಳವಡಿಸಿಕೊಟ್ರ ಸರ್ ನಮ್ಗ. ಅದನ್ನ ಅದು ಏನ್ ಮಾಡುದು ಸರ್, ವಾಟರ್ ಬೇಕನಿಸ್ತಂದ್ರೆ ಅದು ತೋರಿಸ್ತಾರ ನಮಗಲ್ಲಿ ಮಿಷನ್ ದಲ್ಲಿ. ತೇವಾಂಶನ ನೀವು ಅಳಿತೀರಾ? ತೇವಾಂಶ ಅದು ಮಣ್ಣಿನ ತೇವಾಂಶ. ಮಣ್ಣಿನ ತೇವಾಂಶ ಸರ್. ಈಗ ಕೆಲವೊಬ್ರು ಏನ್ ಮಾಡ್ತಾರೆ ಸರ್, ಸುಮ್ನೆ ಹಂಗೆ ನೀರ್ ಬಿಡುವ ನೀರ್ ಬಿಡ್ತಾರೆ ಸರ್. ಯಾವಾಗಲೂ ಸರ್ ನಾವು ನೀರು ಬೆಳೆಗೆ ಎಷ್ಟು ಕೊಡ್ಬೇಕು ಅಷ್ಟೇ ಕೊಡ್ಬೇಕು. ಆಮೇಲೆ ಯಾವಾಗ ಕೊಡ್ಬೇಕು ಅವಾಗೇ ಕೊಡ್ಬೇಕು. ನಾವೇನ್ ಮಾಡ್ತೇವೆ ಸರ್, ಸುಮ್ನೆ ನಮ್ಗೆ ಬೇಕಾದ ಅನುಕೂಲ ತಕ್ಕಂಗೆ ನಾವು ಕೊಡ್ತೇವೆ, ಆಮೇಲೆ ಎಷ್ಟು ಲೈಟ್ ಕರೆಂಟ್ ಇರ್ತೋ ಅಷ್ಟು ಕೊಟ್ಬಿಡ್ತೇವೆ. ಆ ತರ ಅಲ್ಲ ಸರ್, ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಅಳವಡಿಕೆ ಮಾಡ್ಬೇಕು ಸರ್. ಅದಕ್ಕೆ ಅದೊಂದು ಅಳವಡಿಸಿದ್ರ? ಹೌದು ಸರ್. ಸೊ ಮತ್ತೇನು ಹೊಸ ತಂತ್ರಜ್ಞಾನ ಬಳಸಿದ್ರ ಸರ್? ತಂತ್ರಜ್ಞಾನ ಅಂದ್ರೆ ಸರ್, ಈಗ ಸಂಸ್ಕರಣಾ ಘಟಕ ಒಂದು ಮಾಡಿದೇವಲ್ಲ ಸರ್, ಒಣ ದ್ರಾಕ್ಷಿ ಸಂಸ್ಕರಣಾ ಘಟಕ ಸರ್. ಈಗ ಮತ್ತ ಹೊಸ ಟೆಕ್ನಾಲಜಿ ಬಂದಿದ ಸರ್, ಕಮರ್ಷಿಯಲ್ ಮಾಡೋರು ಮಾಡಿದಾರೆ ಸರ್, ಬಟ್ ನಾವೇನು ರೈತರಾಗಿ ಅದನ್ನೇನು ಬಿಸ್ನೆಸ್ ಅದು ಮಾಡಿದಲ್ಲ ಸರ್, ನಾವು ಮಾಡಿರುವಂತದನ್ನು ಟೆಕ್ನಾಲಜಿ ಬಹಳ ಚೆನ್ನಾಗಿದೆ ಸರ್ ಅದು. ಮತ್ತೆ ಆಮೇಲೆ ಇನ್ನೊಂದು ಏನ್ ಮಾಡಿದ್ದೀನಿ ಸರ್, ನಾನು ಈಗ ನಮ್ಮ ಪ್ಲಾಂಟ್ಸ್ ಏನು ವಾಟರ್ ಇದು ಆಗುತ್ತಲ್ಲ ಸರ್, ಅದ್ರ ಜೊತೆನೆ ನಾವು ಜೀವಾಮೃತ ಬಿಡೋದಾಗ್ಲಿ, ಮತ್ತೆ ಆಮೇಲೆ ಸ್ಲರಿ ಬಿಡೋದಾಗ್ಲಿ, ಆಮೇಲೆ ಇವು ಆಕಳು ಉಚ್ಚಿ ಬಿಡೋದಾಗ್ಲಿ, ಅದು ಎಲ್ಲ ನಾನು ನಂದೇ ಆದಂತ ಒಂದು ಮೆಥಡ್ ಮೇ ಮಾಡಿದ್ದೀನಿ ಸರ್ ನಾನು. ಸೊ ಅದರಿಂದ ಏನು ಉಪಯೋಗ ಆಗ್ತದೆ? ದ್ರಾಕ್ಷಿಗೆ ಸರ್ ತೆಳಗಡೆ ಸಾವಯವ ಮಾಡ್ತೇನೆ ಸರ್, ಪ್ಯೂರ್ ಮೇಲ್ಗಡೆ ಮಾಡಲ್ಲ. ಯಾಕಂದ್ರೆ ನಾನು ಸುಳ್ಳು ಹೇಳಲ್ಲ, ಮೇಲ್ಗಡೆ ಮಾಡಲ್ಲ, ತೆಳಗಡೆ ಸಾವಯವ ಮಾಡ್ತೀನಿ. ಮೇಲ್ಗಡೆ ಕೆಮಿಕಲ್ ಸ್ಪ್ರೇ ಮಾಡ್ತೀನಿ ಸರ್, ತೆಳಗಡೆ ಏನಾಯ್ತಲ್ಲ ಸರ್, ನಾವು ಪ್ಯೂರ್ ಸಗಣಿ, ಆಮೇಲೆ ಉಚ್ಚಿ, ಆಮೇಲೆ ಜೀವಾಮೃತ ಇದನ್ನೇ ಮಾಡ್ತೇವೆ ಸರ್. ಆಮೇಲೆ ಮಲ್ಚಿಂಗ್ ಮಾಡ್ತೇವೆ ಸರ್, ಇದು ಕಬ್ಬಿನ ರೌದಿ ಮಲ್ಚಿಂಗ್ ಮಾಡ್ತೇವೆ. ಆಮೇಲೆ ಇನ್ನೊಂದು ಏನಂದ್ರೆ ಸರ್, ಈಗ ನಮ್ದು ಸಂಸ್ಕರಣಾ ಘಟಕದ ವೇಸ್ಟೇಜ್ ಬರ್ತದೆ ಸರ್, ಆ ವೇಸ್ಟೇಜ್ನು ನಾವು ಗಿಡದ ಬಡ್ಡಿಗೆ ಹಾಕ್ತೇವೆ. ಗಿಡಿಗೆ? ಗಿಡದ ಬಡ್ಡಿಗೆ ಹಾಕ್ತೇವೆ ಸರ್. ನಾವು ತೆಳಗಡೆ ಯಾವುದೇ ರೀತಿನೂ ಫರ್ಟಿಲೈಸರ್ ಯೂಸ್ ಮಾಡಲ್ಲ ಸರ್. ಬರೀ ಸಾವಯವ ತಳಗಡೆ ಸಾವಯವ ಯೂಸ್ ಮಾಡ್ತೇವೆ ಸರ್. ಮೇಲ್ಗಡೆ ಏನೈತಲ್ಲ ಸರ್, ನಾವು ಕೆಮಿಕಲ್ಸ್ ಯೂಸ್ ಮಾಡ್ತೇವೆ ಸರ್. ಕೆಮಿಕಲ್ಸ್ ಅದು ಒಂದು ನಿಯಂತ್ರಣ ಲಿಮಿಟೆಡ್. ಈಗ ಕೆಲವೊಬ್ರು ಏನ್ ಮಾಡ್ತಾರೆ ಸರ್, ದ್ರಾಕ್ಷಿ ಮೇಂಟೈನ್ ಮಾಡಕಂತಂದ ಮೇಸ್ತ್ರಿಗಳನ್ನ ಹಿಡಿದಾರ. ಅವ್ರು ಹೆಂಗ ಒಂದು ಚಾರ್ಟ್ ಪ್ರಕಾರ ಎಲ್ಲಾ ತರ ಹೊಡ್ಕೋತಾರ ಸರ್, ನಾವು ಹಂಗಿಲ್ಲ ಸರ್. ಅದಕ್ಕೆ ಅನುಗುಣವಾಗಿ ಮತ್ತು ಹವಾಮಾನದ ಅನುಗುಣವಾಗಿ ಅದಕ್ಕೆ ಯಾವ ರೀತಿ ಬೇಕು ಏನ್ ಬೇಕು ಅದನ್ನ ನಾವು ಯೂಸ್ ಮಾಡ್ತೇವೆ ಸರ್. ಮತ್ತೆ ಆಮೇಲೆ ಇನ್ನೊಂದು ಏನಂದ್ರೆ ಸರ್, ನನ್ನ ದ್ರಾಕ್ಷಿಗೆ ನಾನು ಜಾಸ್ತಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಬಹಳ ಯೂಸ್ ಮಾಡ್ತೇನೆ ಸರ್. ನಾವು ಜಿಂಕ್ ಬೋರಾನು ಈ ಟೈಪ್ ಏನ್ ಬರುತ್ತಲ್ಲ ಸರ್, ಲವಣಾಂಶಗಳನ್ನು ಏನ್ ಬರುತ್ತಲ್ಲ ಸರ್, ಅದನ್ನ ಜಾಸ್ತಿ ಯೂಸ್ ಮಾಡ್ತೇನೆ ಸರ್. ಅದು ಗಿಡಗಳಿಗೆ ಬಹಳ, ಅದು ಬಹಳ ಮುಖ್ಯ ಸರ್, ಲವಣಾಂಶ ಬಹಳ ಮುಖ್ಯ ಸರ್. ಇದಕ್ಕೆಲ್ಲ ಮಣ್ಣಿನ ಪರೀಕ್ಷೆ ಇಂಥವೆಲ್ಲ ಏನು ಮಾಡಿ? ಅದು ನಾವು ಪ್ಲಾಂಟೇಷನ್ ಮಾಡೋಕ್ಕಿಂತ ಮುಂಚೆನೆ ಮಾಡಿದ್ದೀನಿ ಸರ್, ಮಣ್ಣು ಮತ್ತು ನೀರು ಪರೀಕ್ಷೆ ಮುಂಚೆನೆ ಮಾಡಿದ್ದೀನಿ ಸರ್. ಅದು ಎಷ್ಟು ಮುಖ್ಯ ಹೇಳಿ ಸರ್? ಮಣ್ಣು ಮತ್ತು ನೀರು ಪರೀಕ್ಷೆ ಬಹಳ ಇಂಪಾರ್ಟೆಂಟ್ ಸರ್. ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಸರ್, ನಾವು ಎಲ್ಲಿ ಫೇಲ್ ಆಕೇವ್ ಅಂದ್ರೆ ಸರ್, ನೀರು ಪರೀಕ್ಷೆ ಮಾಡಲಿಲ್ಲ ಅಂದ್ರೆ ನೀರಿನಲ್ಲಿ ಯಾವ ಲವಣಾಂಶಗಳು ಕಡಿಮೆ ಇದಾವು, ಹೆಚ್ಚಾಗೋದು ಗೊತ್ತಾಗಲ್ಲ. ಆಮೇಲೆ ವಾಟರ್ ಪಿ ಎಚ್ ಎಷ್ಟು ಐತೆ ಅನ್ನೋದು ಗೊತ್ತಾಗಲ್ಲ. ಆಮೇಲೆ ಮಣ್ಣಿನ ಒಳಗೆ ಲವಣಾಂಶಗಳು ಯಾವ ಅದಾವು, ಯಾವ ಕಡಿಮೆ ಇದಾವು, ಯಾವ್ದು ನಮ್ಮ ಮಣ್ಣಿನೊಳಗೆ ಕ್ಯಾಲ್ಸಿಯಂ ಕಮ್ಮಿ ಐತೋ, ಏನು ಮ್ಯಾಗ್ನೇಶಿಯಂ ಕಮ್ಮಿ ಐತೋ, ಏನು ಕಬ್ಬಿನಾಂಶ ಕಮ್ಮಿ ಐತೋ, ರಂಜಕ ಕಮ್ಮಿ ಐತೋ, ಪೊಟ್ಯಾಶ್ ಕಮ್ಮಿ ಐತೋ, ನಮಗೇನು ಗೊತ್ತಾಗಲ್ಲ ಸರ್. ನಾವೇನ್ ಮಾಡ್ಬಿಡ್ತೇವೆ, ಸುಮ್ನೆ ಗೊಬ್ಬರ ಹಾಕುದು, ಪೊಟ್ಯಾಶ್ ಹಾಕುದು, ಡಿ ಎ ಪಿ ಹಾಕುದು, ಆಮೇಲೆ ಜಿಂಕ್ ಹಾಕುದು, ಬೋರಾನ್ ಹಾಕುದು, ಈ ಟೈಪ್ ಮಾಡ್ತೇವೆ ಸರ್. ನಾವ್ ಏನ್ ಮಾಡ್ಬೇಕು ಸರ್, ನಮ್ಮ ಭೂಮಿಯಲ್ಲಿ ಲವಣಾಂಶಗಳು ಯಾವ್ದು ಕಡಿಮೆ ಇರ್ತದೆ ಅದನ್ನ ಅಷ್ಟೇ ಉಪಯೋಗ ಮಾಡ್ಬೇಕು ಸರ್. ಇವತ್ತು ಯಾವುದೇ ಬೆಳೆ ಇರಲಿ ಸರ್, ಇವತ್ತು ಒಂದು ದ್ರಾಕ್ಷಿ ಇರಲಿ, ಕಬ್ಬು ಇರಲಿ, ಆಮೇಲೆ ಲಿಂಬೆ ಇರಲಿ, ಬಾಳೆ ಇರಲಿ, ಯಾವುದೇ ಇರಲಿ ಸರ್, ಅದಕ್ಕೆ ಯಾವ್ದು ಅವಶ್ಯಕತೆ ಇದೋ ಅಷ್ಟೇ ಯೂಸ್ ಮಾಡಿದ್ರೆ ನಮ್ಮ ಭೂಮಿ ಕೆಡಲ್ ಸರ್. ನಾವೇನ್ ಮಾಡಾಕ್ತೇವೆ ಸರ್, ನಮ್ಮ ಅನುಕೂಲ ತಕ್ಕಂಗೆ ನಾವು ಯೂಸ್ ಮಾಡತ್ತೆ, ಹಿಂಗಾಗಿ ನಾವು ಭೂಮಿ ಕೆಡಾತ ಸರ್. ಅದು ಇನ್ನೊಂದ್ ಏನ್ ಮಾಡ್ತಾರ ಸರ್, ರಾಸಾಯನಿಕ ಯೂಸ್ ಮಾಡೋದ್ರಿಂದ ಭೂಮಿ ಕೆಡತೈತಿ, ಅದನ್ನ ಕೆಡ್ಸಕತ್ತಾರ ನಾವು ಸರ್. ನಮ್ಮ ಅನುಕೂಲಕ್ಕೋಸ್ಕರ ನಾವು ಅದನ್ನ ಉಪಯೋಗ ಮಾಡ್ಕೊಂಡು ನಾವು ಕೆಡ್ಸಾಕ್ತೇವೆ ಸರ್. ಅದು ನಮ್ ತಪ್ಪದು, ಭೂಮಿ ತಪ್ಪಲ್ಲ ಸರ್. ಭೂಮಿ ತಪ್ಪಲ್ಲ, ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಕೊಡ ಸರ್. ಹಸುವಾದಾಗ ನಮ್ಗೆ ಎಷ್ಟು ಊಟ ಹೋಗುತ್ತೆ ಅಷ್ಟೇ ಊಟ ಮಾಡ್ಬೇಕು ಸರ್. ನೀರಡಿಕೆದಾಗ ನೀರೇ ಕುಡಿಬೇಕು, ಅದು ಬಿಟ್ಟು ನಾವು ನೀರಡಿಕೆದಾಗ ಊಟ ಮಾಡಕ್ ಬರಲ್ಲ, ಹಸುವಾದಾಗ ನೀರ್ ಕುಡಿಯಕ್ ಬರಲ್ಲ, ಅದು ನಮ್ಮ ರೈತರ ತಪ್ಪ ಮಾಡೋ ಸರ್. ಆಮೇಲೆ ಇನ್ನೊಂದು ನಂದು ಏನ್ ಸಜೆಷನ್ ಅಂದ್ರೆ ಸರ್, ಎಲ್ಲ ರೈತರಿಗೆ, ಇವತ್ ನಾನು ಸರ್ ಹೊರಗಡೆ ಬಿಸ್ನೆಸ್ ಮಾಡ್ತೀನಿ, ಹೊರಗಡೆ ಏನೋ ಕೆಲ್ಸಕ್ಕೆ ಓಡಾಡ್ತೀನಿ, ಎಲ್ಲ ಮಾಡ್ತೀನಿ ಸರ್. ಆದ್ರ ಊರಲ್ಲಿ ಇರ್ಲಿಲ್ಲ ಅಂದ್ರ ಸರಿ ಹೋಯ್ತು ಸರ್. ಊರಲ್ಲಿ ಇದ್ನಿ ಅಂದ್ರೆ ಸರ್, ನಾನು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಕಂಪಲ್ಸರಿ ತೋಟಕ್ಕೆ ಹೋಗ್ತೀನಿ ಸರ್. ನಾನು ನಂದ್ ಒಂದ್ ಏನ್ ಸಜೆಷನ್ ಅಂದ್ರೆ ಸರ್, ನಾವ್ ಎಷ್ಟೋ ಶ್ರೀಮಂತರಿರ್ಬಹುದು, ರೈತರಲ್ಲಿ ನಾವೇ ಶನರ ಅನ್ನಕ್ ಬರಲ್ಲ ಸರ್. ಇದು ಅಗ್ರಿಕಲ್ಚರ್ ಅನ್ನೋದು ಹೆಂಗೈತೆ ಅಂದ್ರೆ ಸರ್, ಇದು ಬಹಳ ವಿಶಾಲವಾಗಿದ್ದೈತೆ ಸರ್. ಇದು ಕೊನೆ ಏನೋದಿಲ್ಲ ಸರ್, ಇದರಲ್ಲಿ ಕಲಿಯೋದು ಬಹಳ ಸರ್. ಇವತ್ ನನ್ನ ಹಿಡ್ಕೊಂಡು ಹೇಳ್ತೇನೆ ಸರ್, ನಾ ಇದರಲ್ಲಿ ಬಹಳ ಕಲಿದೆ ಸರ್. ನಂದ್ ಇನ್ನೊಂದು ಏನ್ ಹಾಬಿ ಅಂದ್ರೆ ಸರ್, ಇವತ್ ಸಣ್ಣ ರೈತರೇ ಇಲ್ಲ ಸರ್, ಒಂದ್ ಎಕರೆ ಇರಲಿ ಎರಡ್ ಎಕರೆ ಇರಲಿ, ಏನಾದ್ರು ವಿಶೇಷ ಮಾಡ್ಯಾರಂದ್ರೆ ಅವ್ರ ಜೊತೆ ಫೋನ್ ಹಚ್ಚಿ ಮಾತಾಡ್ತೀನಿ, ಕಾಂಟ್ಯಾಕ್ಟ್ ಮಾಡ್ತೀನಿ, ಅಲ್ಲಿ ನೋಡಕ್ ಹೋಗ್ತೀನಿ, ನೋಡಿ ಬರ್ತೀನಿ. ಅದಕ್ ನಾನ್ ಏನಂದ್ರೆ ಸರ್, ರೈತರಿಗೆ ಸಜೆಷನ್, ನೀವ್ ಇವತ್ ಏನೇ ಬೆಳಿ ಬೆಳೀರಿ, ಏನೇ ತೋಟದಲ್ಲಿ ಮಾಡ್ರಿ, ನಿಮ್ ಇನ್ವಾಲ್ವ್ಮೆಂಟ್ ಇಂಪಾರ್ಟೆಂಟ್. ನೀವು ಹೊಲದಲ್ಲಿ ಇರ್ಬೇಕು, ನೀವು ಅಲ್ಲಿ ಲೇಬರ್ ಇಟ್ಟಿನಂದ್ರು ನೀವು ಹೊಲದಲ್ಲಿ ಇರ್ಬೇಕು. ಆ ಲೇಬರ್ ಏನ್ ಮಾಡ್ತಾನ, ಏನಿಲ್ಲ, ಅದಕ್ಕೆ ಏನ್ ಅವಶ್ಯ ಐತಿ, ಏನಿಲ್ಲ. ನೀವು ಸುಮ್ನೆ ಔಷಧ ಹೊಡಿಸೋದ್ರೆ ಔಷಧ ಹೊಡಿಸೋದು ಇಲ್ಲ, ಔಷಧ ಹೊಡಿಸೋದ್ ಅವಶ್ಯಕತೆ ಐತೋ ಇಲ್ಲೋ ಅದ ನೋಡ್ಬೇಕು. ಹೌದು. ಆಮೇಲೆ ಅದಕ್ಕೆ ಏನಾದ್ರೂ ರೋಗ ರುಜಿನಗಳು ಬಂದಾವೋ ಇಲ್ಲೋ ನಾವು ನೋಡ್ಬೇಕು ಸರ್. ನಮ್ದು ಇನ್ವಾಲ್ವ್ಮೆಂಟ್ ಬಹಳ ಇಂಪಾರ್ಟೆಂಟ್ ಸರ್. ಸರ್, ನಾವು ಅದ್ರ ಜೊತೆ ಮಾತಾಡಿದೇವ ಅಂದ್ರೆ ಅದು ನಮ್ ಜೊತೆ ಮಾತಾಡ್ದ ಸರ್. ನಾವು ಮಾತಾಡ್ಬೇಕು ಸರ್ ಅಲ್ಲಿ ಹೋಗಿ. ಸುಮ್ನೆ ಹೋಗುದು ಹಿಂಗ ಎಲ್ಲೋ ಅಂತಂದ್ರೆ ದಂಡಿಗೆ ನಿಂತ್ಕೊಂಡು ನಂದು ತೋಟ ಐತಿ ಅಂತ ನಿಂತ್ಕೊಂಡು ನಾವು ಅಲ್ಲಿ ಇಲ್ಲಿ ನೋಡಿ ಬಂದ್ರೆ ಉಪಯೋಗ ಇಲ್ಲ ಸರ್. ಉಪಯೋಗ ಇಲ್ಲ. ಈಗ 8 ಎಕರೆನಲ್ಲಿ ದ್ರಾಕ್ಷಿ ಬೆಳೀತಿದ್ದೀರಾ, ಇನ್ನು 1 ಎಕರೆನಲ್ಲಿ ಬಾಳೆ ಬೆಳೀತಿದ್ದೀರಾ, ಈ ಬಾಳೆ ಕೃಷಿಗೆ ಏನಾದ್ರೂ ಹೊಸ ವಿಧಾನಗಳೇನು ಸರ್? ಹೊಸ ವಿಧಾನ ಅಂದ್ರೆ ಸರ್, ನಾನು ಬಾಳೆಯಲ್ಲಿ ನಾನು ಮುಂಚೆ ಬೆಲ್ಟ್ ಸಿಸ್ಟಮ್ ಅಂತಂದ್ ಬಂದಿದ್ ಸರ್. ಅದು ಆಕ್ಚುಲಿ ಫಸ್ಟ್ ನಾನು ಅದನ್ನ ನೋಡಿದ್ ಮಹಾರಾಷ್ಟ್ರದಲ್ಲಿ ಸರ್. ಮಹಾರಾಷ್ಟ್ರ ಅದನ್ನ ಫಸ್ಟ್ ನಾನು ಕಂಪನಿಯಲ್ಲಿ ಇದ್ದಾಗ ರೈತರಿಗೆ ಮಾಡಕ್ ಹೇಳಿದ ನಾನೇ ಸರ್, ನಮ್ ಸರೌಂಡೆಡ್ ರೈತರಿಗೆ. ಅದನ್ನ ನಾನು ಹೆಮ್ಮೆಯಿಂದ ಹೇಳ್ತೀನಿ ಸರ್. ಕಡಿಮೆ ಜಾಗದಲ್ಲಿ ಜಾಸ್ತಿ ಅಗಿಗಳು, ನಾವು ಕಡಿಮೆ ಜಾಗದಲ್ಲೇ ಹೆಚ್ಚು ಇಳುವರಿ ತಗೊಳ್ಳೋದು, ಹೆಚ್ಚು ಲಾಭ ತೆಗೆದುಕೊಳ್ಳೋದು ಅಂದ್ರೆ ಇದೊಂದು ಕ್ರಮ, ಇದೊಂದು ಕ್ರಮ ಹೈ ಡೆನ್ಸಿಟಿ ಪ್ಲಾಂಟಿಂಗ್. ಆಮೇಲೆ ಇನ್ನೊಂದು ಏನಂದ್ರೆ ಸರ್, ಇದು ಈ ರೀತಿ ಮಾಡೋದ್ರಿಂದ ನಮ್ಗ ಈಗ ಫಾರ್ ಎಕ್ಸಾಂಪಲ್ ಸರ್, ಚಿಕ್ಕ ಚಿಕ್ಕ ರೈತರು ಇರ್ತಾರೆ ಸರ್, ಅವ್ರ ಜಮೀನ್ ಬಹಳ ಇರಲ್ಲ, ಕಡಿಮೆ ಇರತ್ತೆ. ಅಂತ ಜಮೀನಲ್ಲಿ ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಮಾಡೋದ್ರಿಂದ ಈಗ ಫಾರ್ ಎಕ್ಸಾಂಪಲ್ ಸರ್ ಏನ್ ಮಾಡ್ತಾರೆ, ಬನಾನದಲ್ಲಿ ಬಹಳ ಸೈಜ್ ಅದ ಸರ್, 6x6 ಇದೆ, 6x5 ಇದೆ, ಆಮೇಲೆ 7x7 ಇದೆ, 8x7 ಇದೆ. ನಾವು ಮಾಡ್ತಾ ಇರೋದು ಹೆಂಗಂದ್ರೆ ಸರ್, ಬನವಾಸಿಯಲ್ಲಿ ಒಬ್ಬರು ರೈತರು ಇದ್ರು ಸರ್, ಅನಸಾರಿ ಅಂತಂದು, ಅವರು ಹೈಯೆಸ್ಟ್ ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಮಾಡ್ರಿ ಸರ್ ಬನಾನದ್ದು. ಅವ್ರಿಗೆ ನಮ್ ಧಾರವಾಡ ಅಗ್ರಿ ಯೂನಿವರ್ಸಿಟಿ ಡಾಕ್ಟರೇಟ್ ಕೊಟ್ರಿ ಸರ್ ಅವ್ರಿಗೆ. ಅವ್ರು ಹೆಂಗ್ ಮಾಡಿದ್ರು ಸರ್ ಪ್ಲಾಂಟಿಂಗ್ ಅಂದ್ರ, ಪ್ಲಾಂಟ್ ಟು ಪ್ಲಾಂಟ್ 2 ಫೀಟ್, ಮತ್ತೆ ನೆಕ್ಸ್ಟ್ ಅದರ ರೋ 2 ಫೀಟ್, ಆಮೇಲೆ ನೆಕ್ಸ್ಟ್ ಅದ್ರ ಪಕ್ಕದಲ್ಲಿ ಏನ್ ಮತ್ತೆ ಗ್ಯಾಪ್ ಎಷ್ಟು ಸರ್, ಓನ್ಲಿ ಫಾರ್ 5 ಫೀಟ್. ಅವರು ಅದರಲ್ಲಿ ಸಕ್ಸಸ್ ಆಗಿದ್ದಾರೆ ಸರ್, ಸಕ್ಸಸ್ ಆಗಿದ್ದಾರೆ. ಬಟ್ ಹೈ ಡೆನ್ಸಿಟಿ ಪ್ಲಾಂಟಿಂಗ್ ನಾವ್ ಏನ್ ಮಾಡ್ತೇವಲ್ಲ ಸರ್, ಆ ಟೈಮ್ದಲ್ಲಿ ಒಂದ್ ನಾವೇನ ಉಪಯೋಗ ಮಾಡ್ಕೋಬೇಕಂದ್ರ ನೀರು ಮತ್ತು ಗೊಬ್ಬರ ಪೋಷಕಾಂಶಗಳು, ಅದು ಇಂಪಾರ್ಟೆಂಟ್. ಯಾಕಂದ್ರೆ ಸರ್ ನಾವೇನ್ ಮಾಡಿರ್ತೀವಿ, ಕಡಿಮೆ ಜಾಗದಲ್ಲೇ ಗಿಡಗಳನ್ನು ಜಾಸ್ತಿ ಕುಣಿಸಿರ್ತೀವಿ, ಆ ಟೈಮ್ದಲ್ಲಿ ನಮಗೆ ನೀರು ಜಾಸ್ತಿ ಬೇಕಾಗತ್ತ, ಗೊಬ್ಬರನೂ ಜಾಸ್ತಿ ಬೇಕಾಗತ್ತ, ಆಮೇಲೆ ಮೇಂಟೆನೆನ್ಸ್ ಇಂಪಾರ್ಟೆಂಟ್ ಸರ್. ಈಗ ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಮಾಡಿದಾಗ ಅದರ ಬೆಳವಣಿಗೆ ಮತ್ತೆ ಇಳುವರಿ ಹೇಗೆ? ಅದೇ ಹೇಳಿದ್ನಲ್ಲ ಸರ್, ನಾವು ನೀರು ಮತ್ತು ಗೊಬ್ಬರ ಅದಕ್ಕೆ ಬೇಕಾಗಿರುವಂತ ಅವಶ್ಯಕತೆಗೆ ಅನುಗುಣವಾಗಿ ನಾವು ಕೊಟ್ರೆ ಅದು ಇಳುವರಿ ಕರೆಕ್ಟ್ ಆಗಿ ಬರುತ್ತೆ ಸರ್. ನಾವೇನ್ ಮಾಡ್ತೇವೆ ಸರ್, ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಮಾಡುವಾಗ ನಾವೇನು ಮುಂಚೆ ಹಳೆ ಪದ್ಧತಿ ಐತಲ್ಲ, ಆ ಪದ್ಧತಿಯಲ್ಲಿ ನೀರು ಮತ್ತು ಆ ಪದ್ಧತಿಯಲ್ಲಿ ಗೊಬ್ಬರ ಕೊಟ್ಟರೆ ಅದು ಸಕ್ಸಸ್ ಆಗಲ್ಲ ಸರ್ ಅದು. ಮತ್ತೆ ಆಮೇಲೆ ಇನ್ನೊಂದೇನಂದ್ರ, ನಾವು ಪ್ರತಿ ಸಲ ಅದರಲ್ಲಿ ಕೆಲವೊಂದು ಕೆಲಸ ಮಾಡ್ಕೋತಿರ್ಬೇಕು ಸರ್. ಏನಂದ್ರ ಈಗ ಒಣಗಿದ ತಪ್ಪಲುಗಳು ಅದು ತೆಗಿತಾ ಇರಬೇಕು, ಆಮೇಲೆ ತೆಳಗಡೆ ಮರಿ ಬರ್ತಿರ್ತಾವ ಸರ್, ಅದು ತೆಗಿತಾ ಇರಬೇಕು. ನನ್ನ ಸಜೆಷನ್ ಸರ್, ಯಾವಾಗಂದ್ರ ಮರಿ ಯಾವಾಗ ಬಿಡಬೇಕು ಅಂದ್ರ, ನಮ್ದು ಬನಾನಾ ಪ್ಲಾಂಟ್ಸ್ ಹೂ ಹಾಕುದು ಇನ್ನು ಒಂದು ತಿಂಗಳು ಇರುತ್ತಂದ್ರ ಅವಾಗ ನಾವು ಮರಿ ಬಿಡ್ಬೇಕು ಸರ್. ಕೆಲವೊಬ್ರು ಏನ್ ಮಾಡ್ಬಿಡ್ತಾರ ಸರ್, ತೆಳಗಡೆ ಹಂಗೆ ಮರಿ ಬೆಳೆಸ್ತಾ ಇರ್ತಾರ, ಅದು ಏನಾಗತ್ ಸರ್, ಮದರ್ ಪ್ಲಾಂಟ್ ತಾಯಿ ಗಿಡಕ್ಕ ಅದಕ್ಕೆ ಬೇಕಾಗಿರುವಂತ ಲವಣಾಂಶಗಳು ಕಡಿಮೆ ಆಗ್ತವೆ, ಬೆಳವಣಿಗೆ ಕುಂಠಿತ ಆಗತ್ತ, ಆಮೇಲೆ ಬರುವಂತ ಗೊನಿನೂ ಚಿಕ್ಕದ ಬರ ಅವಾಗ ಅವ್ರೇನ್ ವಿಚಾರ ಮಾಡ್ತಾರ, ಇಲ್ಲ ಇದು ಸರಿ ಬರಲ್ಲ ಅಂತ. ನಾವು ಇದರಲ್ಲಿ ಬಹಳ ಚೆನ್ನಾಗಿ ವಿಚಾರ ಮಾಡಿ ಕಲಿಬೇಕು ಸರ್, ಅದು ಬಹಳ ಇಂಪಾರ್ಟೆಂಟ್ ಸರ್. ದ್ರಾಕ್ಷಿ ಸರ್ ಮೊದಲ ಹಳಿ ಪದ್ಧತಿ 6-12 ಇತ್ತು ಸರ್, ಸಾಲದಿಂತ ಸಾಲು 12, ಸಸಿ ಅಂತ ಸಸಿ 6 ಸರ್. ಈಗ ಹೆಂಗ್ ಬಂದ್ರಿ ಸರ್, ನಾವು ಮಹಾರಾಷ್ಟ್ರ ಅದೆಲ್ಲ ಹೋಗಿ ಬಂದಿನಿ ಸರ್, ಸರ್ ಅಗಿ ಅಂತರ ಆಗಿ 3 ಫುಟ್, ಸಾಲದಿಂತ ಸಾಲ 6 ಫುಟ್ ಬಂದಿದೆ ಹೈ ಡೆನ್ಸಿಟಿ ಸರ್. ಅವರು ನಾವೇನ ಹಳಿ ಪದ್ಧತಿಯಲ್ಲಿ ಇಳುವರಿ ತೆಗಿತಿದ್ದೇವಲ್ಲ ಸರ್, ಅದಕ್ಕಿಂತನೂ ಹೆಚ್ಚಿಗೆ ಇಳುವರಿ ತೆಗಿತಾರೆ ಸರ್. ಅಗ್ರಿಕಲ್ಚರ್ ದಲ್ಲಿ ನಮ್ಕಿಂತನೂ ಮಹಾರಾಷ್ಟ್ರದವ್ರು ಮುಂದ್ಗಡೆ ಇದಾರೆ ಸರ್, ಬಹಳ ಟೆಕ್ನಾಲಜಿಲಿ ಮುಂದ್ಗಡೆ ಇದಾರೆ ಸರ್. ನಾವು ಹೋಗಿ ಕಲಿಬೇಕು ಸರ್, ನೋಡ್ಬೇಕು. ನನ್ನ ತೋಟದಲ್ಲೇ ಸರ್ 8 ಎಕರೆ ದ್ರಾಕ್ಷಿ ಮಾಡಿದ್ದೀನಿ ಸರ್, ಅದರಲ್ಲೇ 3 ತರ ಸೈಜ್ ಐತೆ ಸರ್. ನಾನು ಒಂದು ಹೇಳಿದ್ನಲ್ಲ ಸರ್, 3x6 ಪ್ಲಾಂಟ್ ಅಂದ್ರೆ ಅಗಿಂದ್ರಾಗಿ 3x6, ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಏನ್ ಮಾಡಿದ್ದೀನಿ ಸರ್, 9x4 ಮಾಡಿದ್ದೀನಿ, ಆಮೇಲೆ ಒಂದು 10x4 ಮಾಡಿದ್ದೀನಿ. ಯಾಕೆ ಈ ಒಂದು 3 ವೆರೈಟಿ ಮಾಡಿದ್ರೆ? ಅದನ್ನೇ ನಾನು ಪರೀಕ್ಷೆ ಮಾಡಕ್ಕೆ ಮಾಡಿದೆ ಸರ್, ಪರೀಕ್ಷೆ ಮಾಡಕ್ಕೆ ಮಾಡಿದೆ ಸರ್. ಏನ್ ಚೇಂಜಸ್ ಬರುತ್ತೆ ಈಗ ನೋಡಿ ಸರ್, ನಮ್ಗೆ ಇಳುವರಿ ಎಲ್ಲಾ ಸೇಮ್ ಬರುತ್ತೆ ಸರ್, ಬಟ್ ಅಗಿಗಳು ನಮ್ಗೆ ಜಾಸ್ತಿ ಕೊಂಡಿರ್ತಾವ್. ನಮ್ದು ಅಗಿಯಲ್ಲಿ ಜಾಸ್ತಿ ಕೂತು ಜಾಸ್ತಿ ಇದ್ದಾಗ ಅದು ಇಳುವರಿ ಜಾಸ್ತಿನೇ ಬರಲೇಬೇಕು ಸರ್. ಬಟ್ ಅದ್ರ ತಕ್ಕಂಗೆ ಅಲ್ಲಿ ಅದು ಮೇಂಟೆನೆನ್ಸ್ ಬಹಳ ಇಂಪಾರ್ಟೆಂಟ್. ಮೇಂಟೆನೆನ್ಸ್ ಅದು ಇವತ್ತೊಂದು ಮಳೆ ಬಂದ ಟೈಮ್ದಲ್ಲೇ ಆಗ್ಲಿ, ಆಮೇಲೆ ಸ್ಪ್ರೇ ಮಾಡುವ ಟೈಮ್ದಲ್ಲೇ ಆಗ್ಲಿ, ಅದಕ್ಕೆ ಕೊಡುವಂತ ನೀರಿಂದಾಗ್ಲಿ, ಆಮೇಲೆ ಗೊಬ್ಬರ ಆಗ್ಲಿ, ಎಲ್ಲ ನಾವು ಅದನ್ನ ಮ್ಯಾನೇಜ್ಮೆಂಟ್ ಬಹಳ ಇಂಪಾರ್ಟೆಂಟ್ ಸರ್. ಯಾವುದೇ ರೀತಿ ದ್ರಾಕ್ಷಿಗೆ ಅಂದ್ರೆ ಯಾವುದೇ ರೀತಿ ಲವಣಾಂಶಗಳು ನಾವು ಕಮ್ಮಿ ಮಾಡಬಾರ್ದು ಸರ್, ಅದು ಮಾಡಿದ್ರೆ ಸಕ್ಸಸ್ ಆಗಲ್ಲ ಸರ್. ಇದು ಮುಖ್ಯ. ಆಮೇಲೆ ನಿಂಬೆ ಬೆಳೀತೀರಾ, ಅದ್ರ ಬಗ್ಗೆ ಹೇಗೆ ಸರ್? ನಿಂಬೆ ಆಕ್ಚುಲಿ ನಿಂಬೆ ಹೆಂಗ್ ಮಾಡಿದೇವ ಸರ್, ನಾವು ಮೊದಲು ಫಸ್ಟ್ ಏನ 4 ಎಕರೆ ಲ್ಯಾಂಡ್ ತಗೊಂಡೇವಲ್ಲ, ಆ ಟೈಮ್ದಲ್ಲಿ ಅದು ಲಿಂಬೆ ನಾವು ಮಾಡಬೇಕು ಅಂತ ಹೊಂದೇವ. ನಮ್ದು ಬಿಜಾಪುರ ಜಿಲ್ಲೆ ಲಿಂಬೆ ನಾಡು, ನಮ್ದು ಈಗ ಕರ್ನಾಟಕ ಸರ್ಕಾರದವರು ನಮ್ಮ ಇಂಡಿ ತಾಲೂಕದಲ್ಲಿ ಲಿಂಬೆ ಬೋರ್ಡ್ ಮಾಡಿದ್ದಾರೆ ಸರ್, GI ಟ್ಯಾಗ್ ಕೊಟ್ಟಿದ್ದಾರೆ. ಹಾ, GI ಟ್ಯಾಗ್ ಕೊಟ್ಟಿದ್ದಾರೆ ಸರ್. ಲಿಂಬೆ ಒಂದು ನಿಗಮನೂ ಮಾಡಿದ್ದಾರೆ. ನಮ್ಮ ಜಿಲ್ಲೆಯ ಲಿಂಬೆ ಪ್ರಸಿದ್ಧಿ ಆದಂತದ್ದು. ಅದಕ್ಕೆ ನಾನೇನ್ ಮಾಡಿದೆ ಸರ್, ಎಲ್ಲಾ ತರ ಇರಲಿ, ಒಂದ್ರ ಮೇಗೆ ಡಿಪೆಂಡ್ ಇರಬಾರ್ದು ಸರ್. ನಾವು ಬಾಳೆ ಮೇಗೂ ಡಿಪೆಂಡ್ ಇರಬಾರ್ದು, ದ್ರಾಕ್ಷಿ ಮೇಗೂ ಡಿಪೆಂಡ್ ಇರಬಾರ್ದು, ಲಿಂಬೆ ಎಲ್ಲಾ ತರನು ಇರಲಿ. ಲಿಂಬೆನು ನಾನು ಮಾಡಿದ್ದೀನಿ ಸರ್. ನಾನು ಈಗ ನಂದು ಲಿಂಬೆ ಸೈಜ್ ಏನೈತೆ ಸರ್, 20x25 ಸರ್, ಒಂದು ಒಳ್ಳೆ ಇಳುವರಿ ಸರ್. ಅದು ಹೆಂಗಂದ್ರ, ಆ ಲಿಂಬೆ ಮ್ಯಾಗ ನಮ್ಮ ತೋಟಕ್ಕೆ ಏನ ಕೆಲಸ ಮಾಡಕ್ ಲೇಬರ್ ಬರ್ತಾರಲ್ಲ ಸರ್, ಅವ್ರದೆಲ್ಲ ಪಗಾರ ಹೋಗುತ್ತೆ ಸರ್ ಅದ್ರೊಳಗೆ, ನಮ್ಮ ಕೈಲಿ ಹೋಗಲ್ಲ. ಆ ತೋಟದಲ್ಲಿ ನಮ್ಮ ಏನ್ ಕೆಲಸ ಮಾಡಕ್ ಲೇಬರ್ ಬರ್ತಾರಲ್ಲ, ಅವ್ರದ್ದು ಪಗಾರ ನಾವು ಲಿಂಬೆ ಮ್ಯಾಗ ತೆಗೆದು ಬಿಡ್ತೇವೆ ಸರ್. ಜವಾರಿ ಲಿಂಬಿ ಮಾಡಿದೇವ್ ಸರ್ ನಾವು ಕಾಗ್ಜಿ, ಅದು ನಮ್ಗ ಒಂದು ಒಳ್ಳೆ ಇಳುವರಿ. ಮತ್ತೆ ಆಮೇಲೆ ನಮ್ ಕೈಯಿಂದ ದುಡ್ಡು ಹೋಗಲ್ಲ. ಆ ಇಂಟೆನ್ಷನ್ ಇಟ್ಕೊಂಡು ನಾನು ಅದನ್ನ ಲಿಂಬಿ ಮಾಡಿದ್ದೀನಿ ಸರ್. ಅದನ್ನ ನಮ್ಮ ಮನೆಯಲ್ಲಿ ನಮ್ ತಂದೆ ನಮ್ ತಾಯಿಯವರು ಒಂದು ಸಜೆಷನ್ ಮ್ಯಾಗ ಲಿಂಬಿ ಮಾಡಿದ್ ಸರ್ ನಾನು, ಅದು ಮಾಡ ಅಂತಂದು ಹೇಳಿದ್ರು ಸರ್ ನಾನು. ಆಮೇಲೆ ತೋಟದಲ್ಲಿ ಲಿಂಬೆ ಇರೋದ್ರಿಂದ ಅದೊಂದು ಬಹಳ ಒಳ್ಳೇದಂತ ಸರ್, ಅದು ಅದ್ರ ಸಂಬಂಧ ಅದನ್ನ ಲಿಂಬೆ ಮಾಡಿದ್ದೀನಿ ಸರ್. ಅದಕ್ಕೆ ಒಂದ್ ಎಕರೆ ಮಾಡಿದ್ದೀನಿ ಸರ್. ಲಿಂಬೆ ಮಾಡ್ತೀವಿ, ಬಟ್ ಅದಕ್ಕೆ ಏನಾದರೂ ವಿಶೇಷವಾದ ಕ್ರಮಗಳನ್ನ ಸರ್? ವಿಶೇಷವಾದ ಕ್ರಮ ಅಂತ ಏನಿಲ್ಲ ಸರ್. ಲಿಂಬಿಗೆ ಜಾಸ್ತಿ ರಾಸಾಯನಿಕ ಯೂಸ್ ಮಾಡಲ್ಲ ಸರ್, ಮಾಡಬಾರ್ದು ಸರ್. ಏನೋ ಸ್ವಲ್ಪ ಮೇಲ್ಗಡೆ ಏನಾದ್ರೂ ರೋಗ ರುಜಿನಗಳು ಬಂದ್ರೆ ಅಷ್ಟೇ ಸರ್. ಅದಕ್ಕೆ ಜಾಸ್ತಿ ಏನಂದ್ರೆ ಸರ್, ಚೆನ್ನಾಗಿ ನೀರು ಮತ್ತು ಆಮೇಲೆ ತಿಪ್ಪಿ ಗೊಬ್ಬರ ಬಹಳ ಹಾಕ್ಬೇಕು ಸರ್. ತಿಪ್ಪಿ ಗೊಬ್ಬರ, ಆಮೇಲೆ ಕುರಿ ಗೊಬ್ಬರ, ಆಡಿನ ಗೊಬ್ಬರ, ಇದೆಲ್ಲ ಜಾಸ್ತಿ ಹಾಕ್ಬೇಕು ಸರ್. ಅದರಲ್ಲಿ ವಿಶೇಷವಾದಂತದೇನಕ್ಕೆ ಇದೆ ಒಂದ್ ಸರ್ ಮೇಂಟೆನೆನ್ಸ್. ಅದರಲ್ಲಿ ಏನಂತ ಏನ ಹೊಸ ಟೆಕ್ನಾಲಜಿ ಏನಂತ ಏನಿಲ್ಲ ಸರ್. ಆಮೇಲೆ ಈಗ ಜೈವಿಕ ಗೊಬ್ಬರ ಇವೆಲ್ಲ ತಯಾರು ಮಾಡ್ಲಿಕ್ಕೆ ಈಗ ನೀವು ಎಷ್ಟು ಆಕಳು ಇಲ್ಲ ಮೇಕೆ ಕುರಿ ಇದನ್ನ ಸಾಕಿದ್ರ? ಸರ್, ಈಗ ನನ್ನ ತೋಟದಲ್ಲಿ 2 ಎಮ್ಮಿ ಇದಾವ ಸರ್, ಆಮೇಲೆ ಒಂದು 4 ಆಕಳ ಇದಾವ ಸರ್, ಆಮೇಲೆ ಒಂದು 10 ಆಡದಾವ ಸರ್. ಮುಂಚೆ ಇದ್ದಿದ್ದಿಲ್ಲ ಸರ್. ನನಗ ಯಾವಾಗ ಅದರ ಅನುಭವ ಬಂತು ಅಂದ್ರ, ನಾನೊಬ್ಬ ತೋಟಗಾರಿಕಾ ಪದವೀಧರನಾಗಿ ನಾವು ರಾಸಾಯನಿಕಕ್ಕ ಆಮೇಲೆ ಮತ್ತು ಜೈವಿಕ ಎಷ್ಟು ಒಂದು ಡಿಫ್ರೆನ್ಸಿಯೇಷನ್ ಐತೆ ಅನ್ನೋದು ನನಗೆ ಗೊತ್ತೈತೆ ಸರ್. ನಾನು ಅದ್ರ ಸಲುವಾಗಿ ನಾನು ಅದು ನನ್ನ ತೋಟದಲ್ಲಿ ಇರಲೇಬೇಕು ಅಂತಂದು ಅದನ್ನ ತಗೊಂಬಂದು ಮಾಡಿದ್ದೀನಿ ಸರ್. ನಾನು ಈಗ ನಾನು ಆಕಳು ಉಚ್ಚಿ ಅಷ್ಟೇ ನನ್ನ ಗಿಡಗಳೇ ಬಿಡ್ತೀನಿ ಸರ್, ಎಮ್ಮಿದ್ ಬಿಡಲ್ಲ. ಮತ್ತೆ ಆಮೇಲೆ ಮುಂದ ಆಡ ಕುರಿ, ಈಗ ಮುಂದಿನ ದಿನಮಾನದಲ್ಲಿ ನಾನು ಒಂದ್ ಸ್ವಲ್ಪ ಇದನ್ನು ಮಾಡ್ಬೇಕಂತ ಮಾಡಿದ್ದೀನಿ ಸರ್. ಇವು ಟಗರು ಮತ್ತು ಕುರಿ, ಅವು ಒಂದ್ ಸ್ವಲ್ಪ ನನ್ನ ತೋಟಕ್ಕ ಅದರ ಹಿಕ್ಕಿನೂ ಬರುತ್ತ, ಆಮೇಲೆ ಅದೊಂಥರ ಅದೊಂದು ಬೇಸಾಯ ಅದೊಂದು ಮಾಡ್ತಾ ಇದ್ದೀನಿ ಸರ್. ಆಲ್ರೆಡಿ ನಾ ಈಗ ಅದಕ್ಕೆ ಸಡ್ ಅದು ಎಲ್ಲ ತಯಾರು ಮಾಡಿದ್ದೀನಿ ಸರ್. ಈಗ ಆಮೇಲೆ ಜವಾರಿ ಹಾಕ್ಲಾದವು ಸರ್. ನಾನು ಗಿಡಕ್ಕೆ ಪೋಷಕಾಂಶಗಳು ಆಮೇಲೆ ಲವಣಾಂಶಗಳು ಜೀವಾಮೃತ ತಯಾರು ಮಾಡ್ಕೊಳಕ ನಮಗ್ ಬಹಳ ಅನುಕೂಲ ಐತೆ ಸರ್. ಅದು ಈಗ 100%-100% ಜೈವಿಕ ಕೃಷಿ ಮಾಡ್ಲಿಕ್ಕೆ ಆಗಲ್ವಾ? ದ್ರಾಕ್ಷಿಯಲ್ಲಿ ಆಗಲ್ಲ ಸರ್, ಬೇರೆ ಬೆಳೆಯಲ್ಲಿ ಮಾಡಬಹುದು ಸರ್. ಬಾಳೆ ಮಾಡಬಹುದು, ಲಿಂಬಿ ಮಾಡಬಹುದು, ಕಬ್ಬು ಮಾಡಬಹುದು, ಆಮೇಲೆ ಈರುಳ್ಳಿ ಮಾಡಬಹುದು, ಬೇಕಾದ್ ಮಾಡಬಹುದು ಸರ್. ದ್ರಾಕ್ಷಿಯಲ್ಲಿ ಮಾಡಿದಿನಂತ ಹೇಳ್ಯಾರ ಸರ್ ನನ್ಗ, ಒಬ್ರು ಜಮಖಂಡಿ ತಾಲೂಕದಾಗ ಯಾರೋ ಮಾಡ್ಯಾರ ಅಂತ ಸರ್. ಬಟ್ ಏನಂದ್ರ ಅವ್ರ ಜೊತೆ ನಾ ಮಾತಾಡಿದೀನಿ ಸರ್, ನಾವೇನೀಗ ಇಳುವರಿ ತಗೋತೇವಲ್ಲ ಸರ್, ಅಷ್ಟು ತಗೊಳ್ಳಿಕ್ಕೆ ಬರಲ್ಲ ಸರ್. 1 ಎಕರೆ ದ್ರಾಕ್ಷಿಯಲ್ಲಿ ನಾವು 20-25 ಟನ್ ಇಳುವರಿ ತಗೋತೇವ್ ಸರ್. ಅವ್ರ ಏನ್ ಹೇಳ್ತಾರ ಸರ್, 3-4 ಟನ್ ಅಷ್ಟೇ ಬರ್ತದೆ ಅಂತ ಹೇಳ್ತಾರ ಸರ್. ಡಿಫ್ರೆನ್ಸಿಯೇಷನ್ ಬಹಳ ಆಗತ್ತೆ ಸರ್. ಆಮೇಲೆ ಅದ್ರೊಳಗೆ ಏನಾಗ್ಬಿಡುತ್ತೆ ಸರ್, ಇದು ದ್ರಾಕ್ಷಿ ನಾವೇನು ಖರ್ಚು ವೆಚ್ಚ ಅದು ಮಾಡ್ತೇವಲ್ಲ ಸರ್, ಆಮೇಲೆ ಅವರು ರೇಟ್ ಜಾಸ್ತಿ ಸಿಗ್ತದೆ ಅಂತ ಹೇಳ್ತಾರೆ ಸರ್. ಬಟ್ ಅದು ನನ್ಗೆ ಯಾಕೋ ಟ್ರಯಲ್ ಮಾಡೋ ಇದಕ್ಕೆ ಹೋಗಿಲ್ಲ ಸರ್ ನಾನು, ಯಾಕಂದ್ರೆ ನಮ್ಗೆ ಇದರಲ್ಲಿ ಖರ್ಚು ವೆಚ್ಚ ಜಾಸ್ತಿ ಇರುತ್ತೆ ಸರ್. ಆಮೇಲೆ ಇನ್ನೊಂದು ಏನಂದ್ರೆ ಇಯರ್ಲಿ ಕ್ರಾಪ್ ಸರ್ ಇದು. ಈಗ ನಾವು ಕಬ್ಬು ಆಗ್ಲಿ ಬಾಳೆ ಆಗ್ಲಿ ನಾವು ಏನಾದ್ರೂ ಅದರಲ್ಲಿ ಪರೀಕ್ಷೆ ಮಾಡಕ್ ಹೋದೇವ ಅಂದ್ರೆ ಸರ್, ಕಬ್ಬು ಸಾವಯವದಾಗೂ ಬೆಳಿತೈತಿ, ನೀವು ಬರೀ ನಾವು ನೀರ್ ಹಾಸಿದ್ರು ಬೆಳಿತೈತಿ ಬಟ್ ಇಳುವರಿ ಬರಲ್ಲ. ಆಮೇಲೆ ಬಾಳೆ ನಾವು ಬರೀ ನೀರ್ ಹಾಸಿದ್ರು ಬೆಳಿತೈತಿ, ಸಾವಯವ ಮಾಡಿದ್ರು ಬೆಳಿತೈತಿ, ಇಳುವರಿ ಅದು ಇಂಪಾರ್ಟೆಂಟ್ ಸರ್. ಅದರಲ್ಲಿ ಇದು ಮಾಡಕ್, ಬಟ್ ನಾವು ದ್ರಾಕ್ಷಿಯಲ್ಲಿ ಟ್ರಯಲ್ ಮಾಡಕ್ ಹೋದ್ರೆ ಫೇಲ್ ಆಕಿವ್ ಸರ್. 1 ಇಯರ್ ಕ್ರಾಪ್ ಇರತ್ತೆ ಸರ್, ನಮಗ್ ಫ್ಲವರಿಂಗ್ ಬರಲಿಲ್ಲ, ಆಮೇಲೆ ಫ್ಲವರ್ ಬಂದಾಗ ನಾವು ಅದಕ್ಕೆ ಕರೆಕ್ಟ್ ಆಗಿರುವಂತ ಮೇಂಟೆನೆನ್ಸ್ ಮಾಡಲಿಲ್ಲ ಅಂದ್ರೆ ಅದು ಫೇಲ್ ಆಯ್ತಂದ್ರ ಅದು ರೈತರಿಗೆ ಲಾಸ್ ಸರ್. ಈಗ ಸಾಕಷ್ಟು ಯಶಸ್ವಿಯಾಗಿ ಕೃಷಿ ಮಾಡ್ತಾ ಇದೀರ. ಸೊ ಇದಕ್ಕೆಲ್ಲ ಯಾರ ಪ್ರೋತ್ಸಾಹ ಇದೆ ನಿಮ್ಗೆ ಸರ್? ಈ ವಿಷಯದಲ್ಲಿ ನಮ್ಮ ಮನೆಯವ್ರನ್ನೆಲ್ಲರೂ ನಾನು ನೆನಿಬೇಕು ಸರ್. ನಮ್ಮ ತಂದೆ ತಾಯಿ ಆಮೇಲೆ ನಮ್ಮ ಸೋದರ ಇದ್ದಾನೆ ಸರ್, ನಮ್ಮ ಸೋದರ ನಾನು ನಾವಿಬ್ರು ಜೋಡಿ ಹತ್ತಿದ್ದಂಗೆ ಸರ್. ನಾವಲ್ಲಿ ತೋಟದಲ್ಲಿ ಇಬ್ರು ಸೇರ್ಕೊಂಡೇನೆ ಕೆಲಸ ಮಾಡ್ತೇವೆ ಸರ್. ಇದರಲ್ಲಿ ನನ್ನ ಜೊತೆ ಅವ್ರದ್ದು ಪರಿಶ್ರಮ ಇದೆ ಸರ್. ಇವತ್ತು ಇದೊಂದೇ ಅಂತಲ್ಲ, ಯಾವುದೇ ಒಂದು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕಾದ್ರೆ ಮನೆಯವರ ಪ್ರೋತ್ಸಾಹ ಮತ್ತು ಪರಿಶ್ರಮನೂ ಆಮೇಲೆ ಅವ್ರ ಸಹಾಯನೂ ಬಹಳ ಇಂಪಾರ್ಟೆಂಟ್ ಸರ್. ಆಮೇಲೆ ನಮ್ಮ ತಂದೆ ನಮ್ಮ ತಾಯಿಯವರು ಸರ್ ಕಂಪಲ್ಸರಿ ತೋಟಕ್ಕೆ ಹೋಗ್ತಾರೆ ಸರ್, ಅವರು ನೋಡ್ತಾರೆ ಸರ್. ಆಮೇಲೆ ನಾ ಇಲ್ಲಾರ್ದಾಗ ಅವ್ರು ಹೋಗಿ ನೋಡ್ತಾರೆ, ಏನೋ ಒಂದು ಬೆಳೆಗಳಿಗೆ ಏನಾದರೂ ರೋಗ ರುಜಿನೆ ಬಂದಿದ್ರು ಹಿಂತಲ್ಲಿ ಹಿಂಗಾಗಿದೆ ಹಿಂಗಾಗಿದೆ ಅಂತ ಹೇಳ್ತಾರೆ ಸರ್. ಆಮೇಲೆ ಈ ಒಣದ್ರಾಕ್ಷಿ ಸಂಸ್ಕರಣಾ ಘಟಕ ಏನ್ ಮಾಡ್ತೇವಲ್ಲ ಸರ್, ಅದು ಹೆಂಗಿರುತ್ತೆ ಅಂದ್ರೆ ಸರ್, ಹಗಲು ಮತ್ತು ರಾತ್ರಿ ಸರ್, ಇದು 24 ಅವರ್ ಸರ್. ಇದು 24 ಅವರ್ ದಾಗ ನಾವು ಏನೈತಲ್ಲ ಸರ್, ಲೇಬರ್ಗಳಿಗೆ ಊಟ ಮತ್ತು ಇದಕ್ಕೆಲ್ಲ ನಾವು ಗ್ಯಾಪ್ ಕೊಡ್ತಿರ್ತೀವಿ ಸರ್. ಆ ಟೈಮ್ದಲ್ಲಿ ನನ್ನ ಸೋದರನು ನನ್ನ ಜೊತೆನೇ ಇರ್ತಾನೆ ಸರ್, ಅವನದು ಇನ್ವಾಲ್ವ್ಮೆಂಟ್ ಬಹಳ ಇದೆ ಸರ್ ಇದರಲ್ಲಿ. ಈ ಸಂದರ್ಭದಲ್ಲಿ ನಾನು ನಮ್ಮ ಮನೆಯವರಿಗೆ ನಾನು ಎಷ್ಟು ಕೃತಜ್ಞತೆಗಳು ಹೇಳಿದ್ರು ಕಡಿಮೆನೆ, ಆಮೇಲೆ ಅವರು ಈ ನನ್ನ ಒಂದು ಪರಿಶ್ರಮದಲ್ಲಿ ಒನ್ ಆಫ್ ದಿ ಪಾರ್ಟ್, ಅವರು ಒಂದು ಭಾಗ ಅಂತ ನಾ ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛ ಪಡ್ತೀನಿ ಸರ್. ಇಡೀ ಕುಟುಂಬ ನಿಮ್ಗೆ? ಹಾ, ಕುಟುಂಬ ನನಗೆ ಫುಲ್ ಸಾಥ್ ಐತೆ ಸರ್. ಆಮೇಲೆ ಈಗ ಒಣದ್ರಾಕ್ಷಿ ಸಂಸ್ಕರಣೆ ಅಂತ ಹೇಳಿದ್ರೆ ಇದನ್ನ ಮಾರ್ಕೆಟಿಂಗ್ ಹೇಗ್ ಮಾಡ್ತೀರಿ ಸರ್? ಮಾರ್ಕೆಟಿಂಗ್ ನಾವು ಮಾಡಲ್ಲ ಸರ್. ನಾವು ಏನ್ ಮಾಡ್ತೇವೆ ಸರ್, ರೈತರಿಗೆ ಬರ್ತಾರಲ್ಲ ಸರ್, ಅವ್ರಿಗೆ ಏನ್ ಮಾಡ್ತೇವೆ ಸರ್, ನಾವು ಎಲ್ಲಾ ಪ್ರೊಸೆಸಿಂಗ್ ಮಾಡಿ ಕೊಡ್ತೇವೆ ಸರ್. ಅವ್ರಿಗೆ ಹೆಂಗ್ ಪ್ರೊಸೆಸಿಂಗ್ ಮಾಡ್ತೇವೆ ಅಂದ್ರೆ ಸರ್, ಒಣ ದ್ರಾಕ್ಷಿ ಅವ್ರ ಏನ್ ಮನು ಕ್ರ್ಯಾಕ್ ಮಾಡಿರ್ತಾರ ಸರ್, ಅಲ್ಲೇ ಹಾಕೊಂಬಂದಿರ್ತಾರಲ್ಲ ಸರ್, ಇಲ್ಲಿ ತಗೊಂಬಂದ್ಮೇಗ ನಾವೇನ್ ಮಾಡ್ತೇವೆ ಸರ್, ಅದನ್ನ ಗ್ರೇಡಿಂಗ್ ಮಾಡ್ತೇವೆ ಸರ್, ಸೈಜ್ ಗ್ರೇಡಿಂಗ್. ಆಮೇಲೆ ಮುಂದೆ ನೆಕ್ಸ್ಟ್ ಏನಾಗತ್ತೆ ಸರ್, ಕಲರ್ ಶಾರ್ಟಿಂಗ್ ಆಗತ್ತೆ ಸರ್, ಬೇರೆ ಬೇರೆ ಕಲರ್ ಬರುತ್ತೆ ಸರ್. ಅಂದ್ರೆ ಒಣ ದ್ರಾಕ್ಷಿ ಏನದನ್ನ ಅವ್ರು ಮಾಡಿರ್ತಾರಲ್ಲ ಸರ್, ಅದ್ರೊಳಗೆ ಒಂದು ಬ್ರೌನ್ ಕಲರ್ ಇರುತ್ತೆ, ಆಮೇಲೆ ಗೋಲ್ಡನ್ ಕಲರ್ ಇರುತ್ತೆ, ಬ್ಲಾಕ್ ಕಲರ್ ಇರುತ್ತೆ. ಅದು ಸಂಸ್ಕರಣೆ ಹೆಂಗ್ ಮಾಡಿರ್ತೀರ ಆ ಕಲರ್ ಬರುತ್ತೆ? ಹಾ ಸರ್, ಸಂಸ್ಕರಣೆ ಹೆಂಗ್ ಮಾಡಿರ್ತೇವೆ ಅಲ್ಲಿ ಏನಾಗತ್ತೆ ಸರ್, ಅದು ಮುಂದ್ಗಡೆ ನಮ್ದು ಕ್ಯಾಮರಾ ಮಷೀನ್ ಇರುತ್ತಲ್ಲ ಸರ್, ಅದು ರಿಜೆಕ್ಟೆಡ್ ಅಂದ್ರೆ ಬ್ಲಾಕ್, ಆಮೇಲೆ ಸೆಕೆಂಡ್ ಕ್ವಾಲಿಟಿ ಅಂದ್ರೆ ಬ್ರೌನ್, ಗೋಲ್ಡನ್ ಅಂದ್ರೆ ಫಸ್ಟ್ ಕ್ವಾಲಿಟಿ. ಈ ರೀತಿ ಅದು ಅಲ್ಲಿ ವಿಭಾಗಗಳನ್ನ ಮಾಡಿಸ್ತಾರ. ಮುಂದೆ ಅದರಲ್ಲಿ ಇರುವಂತ ಎಲ್ಲಾ ಕಸ ಕಡ್ಡಿಗಳನ್ನೆಲ್ಲ ಬೇರ್ಪಡೆ ಮಾಡ ಸರ್. ಆಮೇಲೆ ನೆಕ್ಸ್ಟ್ ಏನಾಗುತ್ತೆ ಸರ್, ಪ್ಯಾಕಿಂಗ್ ಪ್ಲಸ್ ವೇಟ್, 1 ಬಾಕ್ಸ್ 15 ಕೆಜಿ ಇರುತ್ತೆ ಸರ್. ಅದನ್ನ ನಾವು ರೈತರಿಗೆ ಏನ್ ಮಾಡ್ತೇವೆ ಸರ್, ಪ್ಯಾಕ್ ಮಾಡಿ ವೇಟ್ ಮಾಡಿ ಆ ರೈತರಿಗೆ ನಾವು ಹೊಳ್ಳೆ ಮತ್ತೆ ಅವ್ರಿಗೆ ಲೋಡ್ ಮಾಡಿ ಕೊಡ್ತೇವೆ ಸರ್. ಅಂದ್ರೆ ರೈತರು ನಿಮ್ಮಲ್ಲಿ ದ್ರಾಕ್ಷಿ ತಗೊಂಡ್ ಬರ್ತಾರೆ, ಅದನ್ನ ಒಣಕ ಮಾಡಿ ಕೊಡ್ತೇವೆ. ಅವರು ಅದು ಒಣಗಿಸಿ ತಗೊಂಡ್ಬಂದಿರ್ತಾರೆ ಸರ್, ಒಣಗಿಸ ನಮ್ಮಲ್ಲಿ ಸಂಸ್ಕರಣೆ ಮಾಡಿ ಕೊಡ್ತೇವೆ ಸರ್. ಈಗ ಒಟ್ಟಾರೆ ಹೇಳಬೇಕಾದ್ರೆ ನಮ್ಮ ರೈತ ಬಾಂಧವರಿಗೆ ಏನ್ ಹೇಳಲಿಕ್ಕೆ ಬಯಸ್ತೀರಾ? ಅಂದ್ರೆ ಸಮಗ್ರ ಕೃಷಿ ಮಾಡೋದು ಒಳ್ಳೇದಾ ಸರ್? ಸಮಗ್ರ ಕೃಷಿ ಮಾಡೋದು ಒಳ್ಳೇದು ಸರ್. ಯಾಕೆ ಒಳ್ಳೇದು ಅಂದ್ರೆ ಈಗ ನಾನೇ ನೋಡಿ ಸರ್, ಈಗ ನಂದು ದ್ರಾಕ್ಷಿ ಜಾಸ್ತಿ ಇದೆ ಸರ್. ಆಮೇಲೆ ಇನ್ನೊಂದು ಏನಂದ್ರೆ ಸರ್, ನಾನೇನ್ ಮಾಡ್ತೀನಿ, ನನ್ನ ಪಕ್ಕದಲ್ಲಿರೋ ಕೆಲವೊಂದು ಹೊಲಗಳನ್ನ ಲವಣಿ ಮಾಡ್ತೀನಿ ಸರ್. ನಾನು ಲವಣಿ ಅಂದ್ರೆ ಲೀಸ್ ಅಂದ್ರೆ ಅವ್ರಿಗೆ ದುಡ್ಡು ಕೊಟ್ಟು ನಾ ಮಾಡ್ಕೋತೀನಿ ಸರ್. ಈಗ ನನ್ನ ಪಕ್ಕದಲ್ಲೇ ಒಂದು 7 ಎಕರೆ ಜಮೀನ ಲೀಸ್ ಮಾಡಿದ್ದೀನಿ ಸರ್, ಅಲ್ಲಿ ತೊಗರಿ ಹಾಕೀನಿ ಸರ್. ಆಮೇಲೆ ಮುಂಚೆ ಇದೇ ಒಂದು 2 ವರ್ಷದಿಂದ ಸರ್ ಒಂದ್ ತಂದಲ್ಲಿ ಒಂದು 15 ಎಕರೆ ನಾನು ತೋಟ ಲೀಸ್ ಮಾಡಿದ್ದೆ ಸರ್, ಬಾಳೆ ಹಚ್ಚಿದ್ದೆ ನಾ ಅಲ್ಲಿ. ಹಿಂಗ ಒಂದ್ರ ಮೇಲೆ ಡಿಪೆಂಡ್ ಇರಬಾರ ಸರ್. ಇವತ್ತು ಸಮಗ್ರ ಕೃಷಿ ಇರುವುದರಿಂದ ಸರ್, ಈಗ ನಮ್ಮ ರೈತರು ಹೇಳ್ತಾರೆ ಸರ್ ರೇಟ್ ಇಲ್ಲ ರೇಟ್ ಇಲ್ಲ, ಅದಕ್ಕೆ ಏನಾಗತ್ತೆ ಸರ್, ನಮ್ಗೆ ಒಂದ್ರ ಮೇಲೆ ಡಿಪೆಂಡ್ ಇದ್ದೇವೆ ಅಂದ್ರೆ ಈಗ ಒಮ್ಮೊಮ್ಮೆ ದ್ರಾಕ್ಷಿ ರೇಟ್ ಇರಲ್ಲ, ಒಮ್ಮೊಮ್ಮೆ ಬಾಳಿ ರೇಟ್ ಇರಲ್ಲ, ಒಮ್ಮೊಮ್ಮೆ ಕಬ್ಬಿನ ರೇಟ್ ಇರಲ್ಲ, ಒಮ್ಮೊಮ್ಮೆ ಲಿಂಬಿ ರೇಟ್ ಇರಲ್ಲ, ತೊಗರಿ ರೇಟ್ ಇರಲ್ಲ. ಅದಕ್ಕೆ ಏನಾಗತ್ತ, ಅಷ್ಟು ಸಮಗ್ರ ಕೃಷಿಯಲ್ಲಿ ಒಂದೊಂದು ಯಾವ್ದಾದ್ರು ನಮಗೆ 100% ಕೈ ಹಿಡಿತ್ ಸರ್, ಯಾವ್ದು ಫೇಲ್ ಮಾಡಕ್ ಸಾಧ್ಯ ಇಲ್ಲ. ಸಮಗ್ರ ಕೃಷಿ ಮಾಡ್ಬೇಕು ಸರ್. ಆಮೇಲೆ ಪ್ರತಿಯೊಬ್ಬ ರೈತರು ಇವತ್ತು 1 ಎಕರೆ ಇಡೀ 2 ಎಕರೆ ಇರಲಿ, ಕಂಪಲ್ಸರಿ ದನಗಳು ಮಾಡ್ಬೇಕು ಸರ್. ನನ್ನ ಸಜೆಷನ್, ದನಗಳು ಎಷ್ಟು ನಮ್ ಹೊಲದಲ್ಲಿ ಇರ್ತಾವ ಸರ್, ಅದೇ ಒಂದು ನಿಜವಾದ ಕೃಷಿ ಸರ್. ಕೃಷಿ ಹೌದು, ನಾವು ದನ ಇಲ್ಲಾರ್ದ ಕೃಷಿ ಮಾಡಿದೇವ ಅಂದ್ರೆ ಅದಕ್ಕೆ ನಾವು ಕೃಷಿನೇ ಅನ್ಸಲ್ಲ ಅಲ್ಲ ಸರ್. ನಮ್ ಕೈಲಿ ಎಷ್ಟೇ ಆಗಲಿ ಸರ್, ಒಂದೇ ದನ ತಗೊಳಕಾಗ್ಲಿ, ಒಂದೇ ಮೇಕೆ ತಗೊಳಕಾಗ್ಲಿ, ಒಂದೇ ಆಡ ಆಗ್ಲಿ, ಏನಾಗ್ಲಿ, ಅದ್ರ ಜೊತೆ ನಾವು ಮಾಡಿದೇವ ಅಂದ್ರೆ ಅದಕ್ಕೆ ಬಹಳ ಒಂದು ಬೆಲೆ ಇರುತ್ತೆ ಸರ್. ಅದು ನಿಜವಾದ ಕೃಷಿ ಸರ್. ಆಮೇಲೆ ನಿಮ್ಗೆ ಸಾಕಷ್ಟು ಪ್ರಶಸ್ತಿಗಳನ್ನು ಬಂದಿದೆ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ನಿಮ್ಗೆ ಜಿಲ್ಲೆಯ ಬೆಸ್ಟ್ ಫಾರ್ಮರ್ ಪ್ರಶಸ್ತಿ ಕೊಡ್ತು. ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಆಕ್ಚುಲಿ ಸರ್, 2021-22 ಸಾಲಿನಲ್ಲಿ ಸರ್ ನನಗೆ ಶ್ರೇಷ್ಠ ಕೃಷಿಕ ಅಂತ ಪ್ರಶಸ್ತಿ ಕೊಟ್ರು ಸರ್ ಧಾರವಾಡ ಯೂನಿವರ್ಸಿಟಿ ಅವರು. ಅದು ಹೆಂಗ್ ಬಂತಂದ್ರೆ ಸರ್, ನಾನ ಅದಕ್ಕೆ ಅರ್ಜಿ ಹಾಕಿದವನು ಅಲ್ಲ, ಅದನ್ನ ಆಸೆ ಪಟ್ಟವನು ಅಲ್ಲ, ಅಚಾನಕವಾದಂತ ನಡೆದ ಘಟನೆ ಸರ್. ಅದು ಯಾವ ರೀತಿ ಅಂದ್ರೆ ಸರ್, ನಮ್ಮ ಬಿಜಾಪುರ್ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಶುಭಾ ಮೇಡಮ್ ಅಂತಂದು ಒಬ್ರು ಹೆಡ್ ಇದ್ರು ಸರ್, ಕೆವಿಕೆ ಹೆಡ್ ಸರ್ ಅವರು. ಅವ್ರಿಗೆ ನನ್ನ ಹತ್ರ ಪ್ರೊಸೆಸಿಂಗ್ ಯೂನಿಟ್ ಐತೆ ಅನ್ನೋದು ಗೊತ್ತಿತ್ತು ಸರ್ ಅವ್ರಿಗೆ, ಏನು ಒಣ ದ್ರಾಕ್ಷಿ ಸಂಸ್ಕರಣ ಘಟಕ ಸರ್. ಆ ಕೆವಿಕೆಯಲ್ಲಿ ನಮ್ ಜೊತೆ ಅರಬಾವಿಯಲ್ಲಿ ಕಲಿಯುವಂತ ನಮ್ ಕೊಲೀಗ್ಸ್ ಒಬ್ರು ಕಪಿಲ್ ಪಾಟೀಲ್ ಅಂತಂದು ಅವ್ರ ಜೊತೆ ಒಬ್ರು ಸಹಪಾಠಿ ಸರ್, ಸಹಪ್ರಾಧ್ಯಾಪಕರು ಅವರು. ಅವರು ಮೇಡಮ್ ಇಲ್ಲ, ನಮ್ ಸೀನಿಯರ್ ಒಬ್ರು ಒಣ ದ್ರಾಕ್ಷಿ ಸಂಸ್ಕರಣ ಘಟಕ ಹಾಕಿದಾರ, ಅಚಾನಕವಾಗಿ ಕಪಿಲ್ ಪಾಟೀಲ್ ಅಲ್ಲಿಂದ ವರ್ಗಾವಣೆ ಆದ್ರು. ಆಮೇಲೆ ಮೇಡಮ್ ಏನ್ ಮಾಡಿದ್ರು, ತಾವೇ ಹುಡುಕಾಡ್ಕೊಂಡು ನನ್ನ ಹತ್ರ ಬಂದ್ರು ನಮ್ ತೋಟಕ್ಕೆ ಬಂದು. ಅವ್ರು ತೋಟ ನೋಡಿ ಎಲ್ಲಾ ಸುತ್ತಾಕಿದ್ರು ಸರ್, ಎಲ್ಲ ಪ್ರತಿ ನನ್ನ 12 ಎಕರೆ ತೋಟ ಸುತ್ತಾಕಿ ಅವ್ರು ಏನಂದ್ರು, ಏನ್ ಸರ್ ನೀವು, ನಾವು ಒಣದ್ರಾಕ್ಷಿ ಸಂಬಂಧ ನಿಮ್ಮ ಹತ್ರ ಬಂದಿದೀವಿ, ನಿಮ್ ತೋಟ ನೋಡಿ ನನ್ಗ ಬಹಳ ಖುಷಿ ಆಯ್ತು, ನೀವೊಬ್ರು ಪದವೀಧರಾಗಿ ಈ ರೀತಿ ಶ್ರಮ ಪಟ್ಟು ಈ ರೀತಿ ತೋಟ ಮಾಡಿದಿರಿ, ಮತ್ತ ನೀವು ಒಂದು ದಿನನು ಎಲ್ಲಿ ಕಂಡೇ ಇಲ್ಲ ನಮ್ಗ. ನಮ್ಮ ಬಿಜಾಪುರ ಕೆವಿಕೆಯಲ್ಲಿ ನಾವು ಎಷ್ಟೋ ಇದು ನಡೆಸ್ತಿರ್ತೀವಿ ಕಾರ್ಯಕ್ರಮಗಳು, ಆಮೇಲೆ ರೈತರಿಗೆ ಒಂದು ಉಪಯೋಗ ಬೇಕಾಗಿರುವಂತ ಕಾರ್ಯಕ್ರಮ ನಡೆಸ್ತಿರ್ತೀವಿ, ನಿಮ್ ಗೊತ್ತೇ ಇಲ್ಲ ನಮ್ಗೆ. ಇಲ್ಲ ಮೇಡಮ್, ನಾ ಏನ್ ಅದ್ರ ಬಗ್ಗೆ ಅಷ್ಟು ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ, ಆಮೇಲೆ ನಾ ಅದ್ರ ಬಗ್ಗೆ ವಿಚಾರ ಮಾಡಲ್ಲ ಅಂತಂದ್ ಸ್ವತಃ ಅವರೇ ಮೇಡಮ್ ಅವರು ಎಲ್ಲ ನಂದ ಬಯೋಡೇಟಾ ತಗೊಂಡು. ಮತ್ ಇನ್ನೊಂದು ಏನಂದ್ರೆ ಸರ್, ಇದು ಪ್ರಶಸ್ತಿ ಹಂಗೆ ಕೊಡಲ್ಲ ಸರ್, ಧಾರವಾಡ ಯೂನಿವರ್ಸಿಟಿ ಅಂತಾನು ಒಬ್ರು ಇವ್ರು ಬರ್ತಾರೆ ಸರ್ ಚೆಕ್ ಮಾಡಕ, ಬಿಜಾಪುರದವ್ರು ಒಬ್ರು ಬರ್ತಾರೆ ಸರ್, ಕೆವಿಕೆ ಅವರು, ಅವರು ಸಮಕ್ಷಮ ಬಂದು ಎಲ್ಲ ನೋಡ್ತಾರೆ ಸರ್, ಸಮಗ್ರ ಬೇಕು ಸರ್ ಅಲ್ಲಿ ಅವ್ರಿಗೆ. ಆಮೇಲೆ ಅವ್ರಿಗೆಲ್ಲ ಏನ್ ಸರ ನೀರಾವರಿ ನಾವೇನ್ ಮಾಡಿರ್ತೇವಲ್ಲ ಸರ್, ಅವರು ಕೆಲವೊಂದು ಕಾಲಮ್ಸ್ ಗಳು ಇರ್ತಾವ ಸರ್ ಅದರಲ್ಲಿ ಎಲ್ಲ ತಗೊಂಡು, ಹಾ ಡಾಟಾ ಎಲ್ಲ ತಗೋಬೇಕು ಸರ್. ಆ ಡಾಟಾಕ್ ನಾವು ಎಲಿಜಿಬಲ್ ಇದ್ದೇವೆ ಅಂದ್ರೆ ಅಷ್ಟೇ ಕೊಡ್ತಾರೆ ಸರ್ ಪ್ರಶಸ್ತಿ ಅವರು. ಈ ಸಂದರ್ಭದಲ್ಲಿ ನಾನು ಶುಭಾ ಮೇಡಮ್ ಆಮೇಲೆ ಇನ್ನೊಬ್ರು ಬಿಸಿ ಕೋಲಾರ್ ಅಂತದಾರ ಅವ್ರಿಗೆ, ಆಮೇಲೆ ನಮ್ಮ ಬಿಜಾಪುರ ಅಗ್ರಿ ಕಾಲೇಜ್ನಾಗ ಬೆಳ್ಳಿ ಸರ್ ಅಂತ ಒಬ್ರು ಅದಾರ ಅವರು, ಈ ಮೂರ್ ಜನಕ್ಕೆ ನಾನು ಈ ಪ್ರಶಸ್ತಿ ಬರಕ್ ಥ್ಯಾಂಕ್ಸ್ ಹೇಳ್ಬೇಕು ಸರ್. ಅಂದ್ರೆ ನಿಮ್ಮ ಕೃಷಿಯಲ್ಲಿ ಇರುವಂತ ಕಾಯಕ ಅದನ್ನ ನೋಡಿ ಪ್ರಶಸ್ತಿ ಬಂದಿದೆ ಸರ್, ಅಭಿನಂದನೆಗಳು. ಹಾಗೆ ಈಗ ನಮ್ಮ ರೈತ ಬಾಂಧವರು ಈಗ ನಿಮ್ಮಿಂದ ಕೆಲವು ವಿಷಯಗಳನ್ನ ತಿಳ್ಕೊಬೇಕು ಅಂದ್ರೆ ನಿಮ್ಮ ಮೊಬೈಲ್ ಫೋನ್ ಸಂಖ್ಯೆ ಕೊಡಬಹುದಾ? ಹಾ ಸರ್ ಹೇಳಿ. 9797391717182848 ಈ ನಂಬರ್ಗೆ ಕರೆ ಮಾಡಿ ಬಸವರಾಜ್ ಅವರ ಕೃಷಿ ಅನುಭವಗಳನ್ನ ನೀವೆಲ್ಲ ತಿಳ್ಕೊಬಹುದು. ಒಳ್ಳೇದು ಬಸವರಾಜ್ ಅವರೇ, ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ಮಾಹಿತಿ ಕೊಟ್ರೆ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಈ ತನಕ ತೋಟಗಾರಿಕೆಯಲ್ಲಿ ಪದವಿ ಪಡೆದು ತೋಟಗಾರಿಕಾ ಬೆಳೆಗಳನ್ನು ಬೆಳೆಯುತ್ತಿರುವ ವಿಜಯಪುರ ಜಿಲ್ಲೆ ಕೋಲಾರ ತಾಲೂಕು ಮೂಲವಾಡ ಗ್ರಾಮದ ಪ್ರಗತಿಪರ ರೈತರಾದ ಬಸವರಾಜ್ ಪಾರ್ಗೊಂಡಪ್ಪ ಸಿದ್ದಾಪುರ್ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ.